ಹಾಗೂ ದೂರ ಶಿಕ್ಷಣ ನೀಡುವಲ್ಲಿ ಮುಕ್ತ ವಿಶ್ವವಿದ್ಯಾನಿಲಯಗಳ ಪಾತ್ರ ಶ್ಲಾಘನೀಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ವೇಳೆ ಸರಿಯಾಗಿ 6:50.32. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಎಲ್ಲ ಆತ್ಮೀಯ ಕೇಳುಗರಿಗೂ ಹಾಗೂ ಎಲ್ಲ ರೈತ ಬಾಂಧವರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಆರೋಗ್ಯ ವೃದ್ಧಿಗಾಗಿ ಸಿರಿಧಾನ್ಯಗಳ ಸದ್ಬಳಕೆ ಈ ಕುರಿತು ಹಾಸನದ ಎಸ್ಡಿಎಂ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಗುರು ಬಸವರಾಜ್ ಯಲಗಚ್ಚಿನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಸಿರಿಧಾನ್ಯ ಧಾರೆ ಧಾನ್ಯ ಧಾರೆ ಧಾನ್ಯ ಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯಧಾರೆ ಧಾನ್ಯಧಾರೆ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಆರೋಗ್ಯ ವೃದ್ಧಿಗಾಗಿ ಸಿರಿಧಾನ್ಯಗಳ ಸದ್ಬಳಕೆಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವ ಕಾರಣಕ್ಕಾಗಿ ಇವತ್ತು ಸಿರಿಧಾನ್ಯಗಳಿಗೆ ಅತ್ಯಧಿಕ ಬೇಡಿಕೆ ಬಂದಿದೆ, ಅವುಗಳ ಬಳಕೆಯೂ ಕೂಡ ಹೆಚ್ಚಾಗ್ತಾ ಇದೆ. ಆದರೆ ನಮ್ಮಲ್ಲಿ ಹಿರಿಯರ ಒಂದು ಮಾತಿದೆ, ಅತಿಯಾದರೆ ಅಮೃತವು ವಿಷ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಯಾವುದೂ ಕೂಡ ನಮಗೆ ಅತಿಯಾಗುವಂಥದ್ದು ಒಳ್ಳೆಯದಲ್ಲ, ಅದರಿಂದ ಕೆಡಕಾಗುತ್ತೆ. ಆ ಕಾರಣಕ್ಕಾಗಿ ಈ ಸಿರಿಧಾನ್ಯಗಳನ್ನು ಹೇಗೆ ಸದ್ಬಳಕೆಯನ್ನು ಮಾಡಬೇಕು, ಅದು ಸದ್ಬಳಕೆಯನ್ನು ಮಾಡಿದಾಗ ಎಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯಕ್ಕೆ ಅನುಕೂಲವನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ತಣ್ಣೀರಹಳ್ಳದಲ್ಲಿ ಇರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಗುರುಬಸವರಾಜ ಯಲಗಚ್ಚಿನ್ ಅವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈ ಸಿರಿಧಾನ್ಯ ಏನು ಅನ್ನುವಂಥದ್ರ ಬಗ್ಗೆ ನಾವು ಸಾಕಷ್ಟು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಒಂದು ಸರಣಿಯಲ್ಲಿ. ಆದರೂ ಕೂಡ ನೀವು ವೈದ್ಯರಾಗಿ ಹೇಳುವಂಥದ್ದು ಬೇರೆ ಥರ ಇರುತ್ತೆ. ಆ ಕಾರಣಕ್ಕಾಗಿ ಈ ಸಿರಿಧಾನ್ಯ ಅಂತ ಅಂದರೆ ಏನು, ಯಾಕೆ ಇತ್ತೀಚೆಗೆ ಇದರ ಬಳಕೆ ಮತ್ತು ಉಪಯುಕ್ತತೆ ಹೆಚ್ಚು ಚರ್ಚೆ ಆಗ್ತಾ ಇದೆ, ಇದರ ಬಗ್ಗೆ ತಿಳಿಸ್ಕೊಡಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಒಂದಿಷ್ಟು ದಿನಗಳ ನಂತರ ಒಂದು ಸಮೀಕ್ಷೆ ನಡೆಸಲಾಯಿತು. ಅಲ್ಲಿ ಸರಾಸರಿ ಭಾರತೀಯನ ಜೀವಿತ ಅವಧಿ ಅಂದರೆ ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ ಅನ್ ಇಂಡಿಯನ್ ಅಂತ ಏನು ಹೇಳ್ತೀವಿ, ಅದು ಬಹಳ ಅಚ್ಚರಿ ಮೂಡಿಸುವ ಹಾಗೆ ಕೇವಲ 36 or 37 years ಇತ್ತು. ಯಾಕೆ ಅಷ್ಟು ಸರಾಸರಿ ಆಯುಷ್ಯ ಭಾರತೀಯಂದು ಕಡಿಮೆ ಇತ್ತು ಆವಾಗ ಅಂದರೆ, ಅನೇಕ ರೋಗಗಳಿಗೆ ಔಷಧಿ ಅಥವಾ ಚಿಕಿತ್ಸಾ ಕ್ರಮ ಇರಲಿಲ್ಲ. ಅನೇಕ ಮಾರಕ ರೋಗಗಳು ಔಟ್ಬ್ರೇಕ್ ಆದಾಗ ಸಾವುಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಭವಿಸ್ತಾ ಇದ್ದುದರಿಂದ, ಅದರಲ್ಲೂ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ಹೆರಿಗೆಯ ಸಮಯದ ಆರೈಕೆಗೆ ಸಾಕಷ್ಟು ಕೊರತೆ, ಅರಿವಿನ ಒಂದು ಕೊರತೆಯೂ ಸಹ ಇದ್ದುದರಿಂದ ತುಂಬ ಅಚ್ಚರಿ ಆಗುವಂತೆ ನಮ್ಮ ಸರಾಸರಿ ಭಾರತೀಯರ ಆಯುಷ್ಯ 36-37 ವರ್ಷ ಇತ್ತು. ಮುಂದಿನ 5-6 ದಶಕಗಳಲ್ಲಿ ವೈದ್ಯಕೀಯ ವಿಜ್ಞಾನ, ಔಷಧಿಯ ಸಂಬಂಧಿತ ಒಂದು ಸಂಶೋಧನೆಗಳೆಲ್ಲವೂ ಕೂಡ ಒಳಗೊಂಡಂತೆ ಈಗ ನಾವು ನೋಡಿದಾಗ ಒಬ್ಬ ಭಾರತೀಯನ ಸರಾಸರಿ ಆಯುಷ್ಯ 60 ವರ್ಷಕ್ಕಿಂತ ಹೆಚ್ಚಿದೆ. ಖಂಡಿತ ಇದು ಬಹಳ ಸಂತೋಷದ ವಿಷಯ, ಯಾಕೆಂದರೆ ಭಾರತೀಯರ ಸರಾಸರಿ ಆಯುಷ್ಯ ಹೆಚ್ಚಾಗಿದೆ. ಅಷ್ಟೇ, ಅದಕ್ಕೆ ಇನ್ನೊಂದು ರೀತಿ ನೋಡಿಕೊಂಡಾಗ ಭಾರತೀಯರ ಆರೋಗ್ಯದ ಗುಣಮಟ್ಟ, ಕ್ವಾಲಿಟಿ ಆಫ್ ಹೆಲ್ತ್, ಸ್ಟ್ಯಾಂಡರ್ಡ್ ಆಫ್ ಹೆಲ್ತ್ ಅಂತ ಏನು ಹೇಳ್ತೀವಿ, ಅದು ಕುಸಿತಿದೆ. ಅವರೇನು 60 ವರ್ಷ ಆವರೇಜ್, 60-62 ವರ್ಷ ಬಾಳ್ತಾ ಇದ್ದಾರೆ, ಅವರ ಆರೋಗ್ಯದ ಗುಣಮಟ್ಟ ಕುಸಿತಾ ಇದೆ. ಅನೇಕ ವಿಷಮ ಜೀವನ ಶೈಲಿ ಜನಿತ ವಿಕಾರಗಳಿಂದ ಭಾರತೀಯರು ನರಳುತ್ತಾ ಇದ್ದಾರೆ. ಅಂದರೆ ಈಗ ಬೊಜ್ಜುತನ, ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ, ಹೃದ್ರೋಗ, ರಕ್ತನಾಳ ಸಂಬಂಧಿತ ವ್ಯಾಧಿಗಳು, ಸಂಧಿಕೀಲು ಸಂಬಂಧಿತ ವ್ಯಾಧಿಗಳು, ಮಾನಸಿಕ ಒತ್ತಡದ ವ್ಯಾಧಿಗಳು, ಹೀಗೆ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ಗಳು ಇಲ್ಲದೇ ಇರುವಂತಹ, ಕೇವಲ ತಮ್ಮ ವಿಷಮ ಜೀವನ ಶೈಲಿಯಿಂದ ರೋಗಕ್ಕೆ ತುತ್ತಾಗುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಅದು ಸಂಖ್ಯೆಯಲ್ಲೂ ಕೂಡ ಗಣನೀಯವಾಗಿ ಹೆಚ್ಚಳವನ್ನು ಕಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿದಾಗ ಬಹಳಷ್ಟು ವಿಜ್ಞಾನಿಗಳಿಗೆ ಅಥವಾ ಚಿಂತಕರಿಗೆ ಅನಿಸಿದ್ದೇನೆಂದರೆ, ಖಂಡಿತವಾಗಿಯೂ ಈಗ ಆರೋಗ್ಯದ ಗುಣಮಟ್ಟವನ್ನು ಸುಧಾರಿಸಬೇಕು ಅಂದರೆ ಆಹಾರದ ಕ್ರಮದಲ್ಲಿ ವ್ಯಾಪಕವಾದ ಬದಲಾವಣೆ ಆಗಬೇಕು. ಯಾಕೆಂದರೆ ವಿಷಮ ಜೀವನ ಶೈಲಿ ಜನಿತ ವಿಕಾರಗಳಲ್ಲಿ ಪ್ರಮುಖವಾದ ಕಾರಣ ಆಹಾರವೇ ಆಗಿದೆ ಅನ್ನುವ ಒಂದು ಅಂಶ ಬೆಳಕಿಗೆ ಬಂತು. ಆಗ ವಿಜ್ಞಾನಿಗಳು, ಚಿಂತಕರು, ಅದರಲ್ಲಿ ತಲ್ಲೀನರಾಗಿರ್ತಕ್ಕಂಥ ಸಂಶೋಧಕರು ಹುಡುಕಿದಾಗ, ಇಲ್ಲ, ನಾವೇನಿವತ್ತು ಪಾಶ್ಚಾತ್ಯೀಕರಣಗೊಂಡಂಥ ಆಹಾರ ಸಂಸ್ಕೃತಿಯನ್ನು, ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೀವಿ, ಅದನ್ನು ಕಡಿಮೆ ಮಾಡ್ತಾ ನಮ್ಮ ಸ್ಥಳೀಯ ನೆಲಮೂಲದ ಸಂಸ್ಕೃತಿ ಅಥವಾ ನಮ್ಮ ಪರಂಪರೆಯ ಒಂದು ದ್ಯೋತಕವಾದಂಥ ಆಹಾರದ ಪದಾರ್ಥಗಳನ್ನು ನಾವು ಬಳಸೋದನ್ನು ಕಡಿಮೆ ಮಾಡಿದ್ದೀವಿ ಅನ್ನುವಂಥ ವಿಚಾರ ಗೊತ್ತಾಯಿತು. ಆಗ ಅಂತಹ ಚಿಂತಕರಿಗೆ, ವಿಜ್ಞಾನಿಗಳಿಗೆ ಕಂಡಂತಹ ದೃಶ್ಯ ಅಥವಾ ವಿಚಾರವೇ ಈ ಸಿರಿಧಾನ್ಯಗಳು. ಯಾಕೆಂದರೆ ಈ ಸಿರಿಧಾನ್ಯಗಳಲ್ಲಿ ನಾನೇನು ಈಗ ತಾನೇ ಹೇಳಿದೆ, ಇವತ್ತಿನ ದಿನಮಾನಗಳಲ್ಲಿ ಕಾಡುವಂತಹ ಎಲ್ಲ ವಿಷಮ ಜೀವನ ಶೈಲಿ ಜನಿತ ವಿಕಾರಗಳು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನಿದೆ, ಅದಕ್ಕೆ ಅದನ್ನು ತಡೆಗಟ್ಟುವ, ಅದು ಬಂದಾದ ಮೇಲೆ ಅದನ್ನು ನಿಯಂತ್ರಿಸುವ ಎಲ್ಲ ಸಾಧ್ಯತೆಗಳು ಈ ಸಿರಿಧಾನ್ಯಗಳಲ್ಲಿ ಇರೋದ್ರಿಂದ ಮತ್ತು ನಮ್ಮ ಆರೋಗ್ಯದ ಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇರೋದ್ರಿಂದ ಇದರ ಪ್ರಾಮುಖ್ಯತೆ ಇತ್ತೀಚಿನ 1-1.5 ದಶಕದಿಂದ ಹೆಚ್ಚಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಭಾರತದಲ್ಲಿ ಬೆಳೀತಕ್ಕಂತಹ ಹಾಗೂ ಬಳಸ್ತಕ್ಕಂತಹ ಸಿರಿಧಾನ್ಯಗಳು ಯಾವ್ಯಾವಿದ್ದಾವೆ? ಸಿರಿಧಾನ್ಯಗಳಲ್ಲಿ ಒಂದು 10 ಹೆಚ್ಚು ವಿಧದ ಸಿರಿಧಾನ್ಯಗಳನ್ನು ನಾವು ವಿಶ್ವದಾದ್ಯಂತ ನೋಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಏಷ್ಯಾ ಖಂಡದಲ್ಲಿ, ಇಡೀ ವಿಶ್ವದ ಒಟ್ಟಾರೆ ಮಿಲೆಟ್ಸ್ ಅಂತ ಏನು ಹೇಳ್ತೀವಿ ಅಥವಾ ಸಿರಿಧಾನ್ಯಗಳು ಅಂತ ಏನು ಹೇಳ್ತೀವಿ, ಅವುಗಳ ಉತ್ಪಾದನೆಯಲ್ಲಿ ಏಷ್ಯಾ ಖಂಡದ ಅಥವಾ ಏಷ್ಯಾ ಕಾಂಟಿನೆಂಟ್ನ ಪಾತ್ರ ಬಹಳದಾಗಿದೆ. ಅದರಲ್ಲೂ ಭಾರತದ ಪಾತ್ರ ಬಹಳ ಮುಖ್ಯವಾಗಿದೆ. ನಮ್ಮ ಭಾರತದಲ್ಲಿ ಬೆಳೆಯುವ, ಕಾಣಸಿಗುವ, ಈ ಹಿಂದೆ ಹೆಚ್ಚು ಬಳಸಲ್ಪಟ್ಟು ಮತ್ತು ಇತ್ತೀಚೆಗೆ ತಮ್ಮ ಪ್ರಾಮುಖ್ಯತೆಯನ್ನು ಪಡಿತಾ ಇರತಕ್ಕಂತಹ 8 ಪ್ರಮುಖ ಸಿರಿಧಾನ್ಯಗಳು ಅಂದರೆ ಜೋಳ ಮೊದಲನೇ ಸ್ಥಾನ, ಎರಡನೇದಾಗಿ ಸಜ್ಜೆ, ರಾಗಿ, ನವಣೆ, ಹಾರಕ, ಬರಗು, ಊದಲು ಮತ್ತು ಸಾಮೆ, ಈ 8. ಅದರಲ್ಲೂ ವಿಶೇಷವಾಗಿ ಈ ಸಿರಿಧಾನ್ಯಗಳ ಒಂದು ವಿಶೇಷತೆ ಯಾಕೆ, ಈ 8 ಸಿರಿಧಾನ್ಯಗಳ ಬಳಕೆ ಇವತ್ತು ಯಾಕೆ ಅಷ್ಟೊಂದು ಇದೆ ಅಂತ ಹೇಳಿದ್ರೆ, ಒಟ್ಟಾರೆಯಾಗಿ ಇತ್ತೀಚಿನ ಒಂದು ಅಂಕೆ ಸಂಖ್ಯೆಗಳನ್ನು ನೋಡಿದಾಗ ಭಾರತದಲ್ಲಿ ಒಟ್ಟು 18 ಮಿಲಿಯನ್ ಟನ್ ಅಷ್ಟು ಸಿರಿಧಾನ್ಯಗಳನ್ನು ಪ್ರತಿ ವರ್ಷ ಬೆಳೆಯಲಾಗುತ್ತೆ. ಆದರೆ ಆ 18 ಮಿಲಿಯನ್ ಟನ್ ಏನು ಬೆಳೀತಾರೆ ಅದು ತುಂಬಾ ಅಚ್ಚರಿಯ ಕಾಣುವಂತೆ, ಒಟ್ಟಾರೆ ನಮ್ಮ ಎಲ್ಲ ಏಕದಳ ದ್ವಿದಳ ಧಾನ್ಯಗಳ 10% ಹೆಚ್ಚು ಪ್ರಮಾಣ ಅದರ ಉತ್ಪಾದನೆ ಅಥವಾ ಅದರ ಬೆಳೆಯುವಿಕೆ ಆಗ್ತಾ ಇದೆ. ಅದರ ಜೊತೆಗೆ ನಾವು 15 ವರ್ಷಗಳ ಉತ್ಪಾದನೆ ಇತಿಹಾಸವನ್ನು ನೋಡಿದಾಗ ಕ್ರಮೇಣವಾಗಿ ಈ ಸಿರಿಧಾನ್ಯಗಳ ಬಗ್ಗೆ ಆಸಕ್ತಿ ಜನರಿಗೆ ಕಡಿಮೆ ಆಗ್ತಾ ಬಂತು. ಯಾಕೆಂದರೆ ಇವತ್ತು ವಿಶ್ವದ ಮಟ್ಟದಲ್ಲಿ ಅಥವಾ ಗ್ಲೋಬಲ್ ಲೆವೆಲ್ ಅಂತ ಏನಿತ್ತು, ಅಲ್ಲಿ ಅನೇಕ ಬೇರೆ ಬೇರೆ ದೇಶಗಳಿಗೆ ಬೇಕಾಗುವ ಧಾನ್ಯಗಳು, ಬೇರೆ ಬೇರೆ ಉದ್ದೇಶ ಅದಕ್ಕೆ ಬೇಕಾಗುವ ಧಾನ್ಯಗಳನ್ನು ಅಲ್ಲಿ ಹೆಚ್ಚು ಪ್ರಚೋದಿಸಲಾಯಿತು, ಪ್ರಚಾರಕ್ಕೆ ತರಲಾಯಿತು. ಆ ಒಂದು ಗಲಾಟೆಯಲ್ಲಿ, ಭರಾಟೆಯಲ್ಲಿ ನಮ್ಮ ನೆಲಮೂಲದ ಮತ್ತು ಇಡೀ ವಿಶ್ವಕ್ಕೆ ಒಳ್ಳೆಯ ಆಹಾರವಾಗಬಲ್ಲಂತಹ, ವೈಜ್ಞಾನಿಕ ದೃಷ್ಟಿಕೋನದಿಂದ ತುಂಬ ಚೆನ್ನಾಗಿ ನಮಗೆ ಉಪಯುಕ್ತತೆಯನ್ನು ಹೊಂದಿರುವಂತಹ ಸಿರಿಧಾನ್ಯಗಳು ನಿಧಾನಕ್ಕೆ ಉತ್ಪಾದನೆಯಲ್ಲೂ ಕೂಡ ಗಣನೀಯವಾಗಿ ಇಳಿಕೆಯನ್ನು ಕಾಣತೊಡಗಿದವು. ಹಾಗಾಗಿ ಈ 8 ಏನು ಸಿರಿಧಾನ್ಯಗಳನ್ನು ನಾನು ಹೆಸರಿಸಿದೆ, ಅವುಗಳು ಭಾರತದಲ್ಲಿ ವ್ಯಾಪಕವಾಗಿ ಎಲ್ಲ ರಾಜ್ಯಗಳಲ್ಲಿ ಬೆಳೀತಾರೆ ಮತ್ತು ಅದರ ಉಪಯೋಗ ಕೂಡ ಮಾಡ್ತಾರೆ. ಈ ಸಿರಿಧಾನ್ಯಗಳಲ್ಲಿ ಆರೋಗ್ಯದ ವಿಷಯದಲ್ಲಿ ಇರಬಹುದಾದಂತಹ ವಿಶೇಷತೆಗಳು ಏನೇನು? ಇದು ಒಂದು ಒಳ್ಳೆ ಪ್ರಶ್ನೆ ಸರ್. ಯಾಕೆಂದ್ರೆ ನಮಗೆಲ್ಲರಿಗೂ ಅನ್ಸುತ್ತೆ ಯಾಕೆ ನಾವು ಬೇರೆ ಗೋಧಿ ತಿನ್ಬಹುದು ಅಕ್ಕಿ ತಿನ್ಬಹುದು ಏಕತಳ ಧಾನ್ಯಗಳಲ್ಲಿ ಸಿರಿಧಾನ್ಯಗಳನ್ನು ಯಾಕೆ ತಿನ್ಬೇಕು, ಯಾಕೆ ಪ್ರಾಮುಖ್ಯತೆ ಬಂತು ಅಂದ್ರೆ, ಒಬ್ಬ ವೈದ್ಯನಾಗಿ ಒಂದು ಸಣ್ಣ ವಿಷಯವನ್ನ ನಮ್ಮ ಕೇಳುಗರಿಗೆ ತರೋದಕ್ಕೆ ಇಷ್ಟಪಡ್ತೀನಿ ಆ ಗಮನವನ್ನ. ನಮ್ಮ ಒಟ್ಟಾರೆ ಆಹಾರ ಏನಿದೆ ಸರ್ ಒಂದಿನದ್ದು, ಅದನ್ನ 100 ಅಂತ ನಾವು ತಗೊಂಡ್ರೆ, ಶೇಕಡ 100 ಅಂತ ತಗೊಂಡ್ರೆ, ಅದರಲ್ಲಿ ಈ ಆಧುನಿಕ ಏನು ಆಹಾರ ಶಾಸ್ತ್ರ ಇದೆ, ಡಯಟೆಟಿಕ್ಸ್ ಅಂತ ಏನ್ ಹೇಳ್ತೀವಿ, ನ್ಯೂಟ್ರಿಷನಲ್ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಆ ವಿಜ್ಞಾನ ಹೇಳುತ್ತೆ ಅದರಲ್ಲಿ ಒಂದು 75% ಒಂದು ಶೇಕಡ 70% ನಮಗೆ ಪಿಷ್ಟದ ಅಂಶ, ಸಕ್ಕರೆ ಅಂಶ, ಕಾರ್ಬೋಹೈಡ್ರೇಟ್ ಇರಬೇಕು ಅಂತ ಹೇಳ್ತಾರೆ ಶೇಕಡ 70%. ಉಳಿದ 30% ಅಲ್ಲಿ ಒಂದು 20% ಪ್ರೋಟೀನ್ ಇರಬೇಕು ಅಂತ ಹೇಳ್ತಾರೆ, ಹಾಗೂ ಉಳಿದ ಒಂದು 6-7% ಕೊಬ್ಬಿನ ಅಂಶ, ಫ್ಯಾಟ್ ಅಂತ ಹೇಳ್ತೀವಿ, ಆಯಿಲ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಘೀ ಇರ್ಬೋದು ಅದು. ಇನ್ನು ಉಳಿದಂತೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ 2-3% ಖನಿಜಾಂಶಗಳು, ಲಘು ಪೋಷಕಾಂಶಗಳು, ಮಿನರಲ್ಸ್ ಎಲ್ಲ ಬೇಕು ಅಂತ ಹೇಳ್ತೀವಿ. ಅಂದ್ರೆ ಶೇಕಡ 70% ಕಾರ್ಬೋಹೈಡ್ರೇಟ್, ಶೇಕಡ 20% ಪ್ರೋಟೀನ್, 6-7% ಕೊಬ್ಬಿನಂಶ, ಒಂದು 2-3% ಖನಿಜಾಂಶಗಳು, ಟ್ರೇಸ್ ಎಲಿಮೆಂಟ್ಸ್ ಬೇಕು ಅಂತ ಹೇಳ್ತೀವಿ. ಆದರೆ ನಮ್ಮ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಇದರ ಜೊತೆಗೆ ನಾವು ಮರೆತು ಹೋಗಿದ್ದೇವೆ ನಾರಿನ ಅಂಶ. ನಾರಿನ ಅಂಶ ಬಹಳಷ್ಟು ದೊಡ್ಡ ಪಾತ್ರವನ್ನ ಆಹಾರದಲ್ಲಿ ವಹಿಸುತ್ತೆ. ಅದರ ಅರಿವು ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯರಿಗೆ ಕಡಿಮೆ ಆಗಿತ್ತು. ಯಾಕೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಗಳ ಅಗತ್ಯತೆ ಅಂಶ ಜಾಸ್ತಿ ಇದ್ರೂ ಕೂಡ ಈ ನಾರು ತುಂಬಾ ಕಡಿಮೆ. ಬಹುಶಃ ಅದು ನಾರು ನಮ್ಮ ಲಘು ಪೋಷಕಾಂಶಗಳಲ್ಲಿ, ಖನಿಜಾಂಶಗಳ ಒಂದು ಅಳತೆಯಲ್ಲೇ ಬರುತ್ತೆ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ನಮ್ಮ ಆಹಾರದಲ್ಲಿ. ಆದ್ರೆ ಅದರ ಪಾತ್ರ ಯಾಕೆ ದೊಡ್ಡದು ಅಂದ್ರೆ, ಈ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ನ ಮೆಕ್ಯಾನಿಸಮ್ ಏನಿದೆ, ಅದರ ಸಂಪೂರ್ಣ ರಾಸಾಯನಿಕ ಕ್ರಿಯೆ ಏನಿದೆ, ಅದರ ಮೇಲೆ ಈ ನಾರಿನ ಒಂದು ಉಪಯುಕ್ತತೆ ಅಥವಾ ಅದರ ಪರಿಣಾಮ ಬಹಳ ಹೆಚ್ಚಾಗಿದೆ. ಅದು ಹೇಗೆ ಜನಸಾಮಾನ್ಯರ ನಾವು ಹೇಗೆ ಅರ್ಥಪಡಿಸಬೇಕು, ಹೇಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಉದಾಹರಣೆಗೆ ಇವತ್ತು ನಮ್ಮ ಆಹಾರದಲ್ಲಿರುವ ನಾರಿನ ಅಂಶದಲ್ಲಿ ನಾವು ಡೈಜೆಸ್ಟಬಲ್, ನಾನ್ ಡೈಜೆಸ್ಟಬಲ್, ಅಬ್ಸಾರ್ಬಬಲ್, ನಾನ್ ಅಬ್ಸಾರ್ಬಬಲ್ ಫ್ಯಾಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸುಲಭವಾಗಿ ಹೇಳೋದಾದ್ರೆ ಅದು ಸುಲಭವಾಗಿ ನಮಗೆ ಮೈಗೂಡಬಲ್ಲ, ಕರಗಬಲ್ಲ ಅಂತ ನಾರಿನ ಅಂಶ, ಮತ್ತು ಸುಲಭವಾಗಿ ಅಥವಾ ಅಸಾಧ್ಯವಾಗಿಯೂ ಕೂಡ ನಮಗೆ ಅದು ಜೀರ್ಣನೇ ಆಗೋದಿಲ್ಲ ಅನ್ನುವಂತಹ ನಾರಿನ ಅಂಶ. ಈ ಜೀರ್ಣನೇ ಆಗೋದಿಲ್ಲವಲ್ಲ, ಆ ನಾರಿನ ಅಂಶವನ್ನ ನಮ್ಮ ಶರೀರ ಹಾಗೆ ಬಿಡೋದಿಲ್ಲ, ಅದು ಪ್ರಯತ್ನ ಮಾಡುತ್ತೆ ಇದನ್ನು ಹೇಗಾದ್ರೂ ಮಾಡಿ ಇತರೆ ಪೋಷಕಾಂಶಗಳಂತೆ ಇದನ್ನು ಇನ್ನಷ್ಟು ಸರಳೀಕರಿಸಿ ಜೀರ್ಣ ಆಗೋ ಹಾಗೆ ಮಾಡಬೇಕು ಅಂತ ಪ್ರಯತ್ನ ಮಾಡುತ್ತೆ. ಆದರೆ ನಮ್ಮ ಮಾನವನ ಶರೀರದಲ್ಲಿ ಆ ತರಹದ ನಾನ್ ಅಬ್ಸಾರ್ಬಬಲ್ ಅಥವಾ ನಾನ್ ಡೈಜೆಸ್ಟಬಲ್ ಏನು ಫೈಬರ್ ಇದೆ, ನಾರಿನಂಶ ಇದೆ, ಅದನ್ನ ಕಟ್ ಮಾಡೋದಕ್ಕೆ ಅಥವಾ ಡಿವೈಡ್ ಮಾಡೋದಕ್ಕೆ, ಇನ್ನಷ್ಟು ಸರಳೀಕರಿಸೋದಕ್ಕೆ ಯಾವುದೇ ಎನ್ಝೈಮ್ಸ್ ಇಲ್ಲ. ಅದರಲ್ಲಿರ್ತಕ್ಕಂಥ ಪೆಕ್ಟಿನ್, ಹಿಮೋಪೆಕ್ಟಿನ್, ಸೆಲ್ಯುಲೋಸ್ ಎನ್ನುವಂಥ ಏನು ಆ ನಾರಿನಂಶದಲ್ಲಿರ್ತಕ್ಕಂಥ ರಾಸಾಯನಿಕಗಳಿದ್ದಾವೆ, ಅವುಗಳನ್ನ ಇನ್ನಷ್ಟು ತುಂಡರಿಸುವ, ಇನ್ನಷ್ಟು ಸರಳಗೊಳಿಸುವ, ಸಣ್ಣ ಮಾಲಿಕ್ಯೂಲ್ಸ್ ಮಾಡುವಂತಹ ಸಾಧ್ಯತೆ ಇಲ್ಲ. ಹಾಗಾಗಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಶರೀರ ಹೆಚ್ಚು ಪ್ರಯತ್ನ ಮಾಡಿ ಆ ನಾರಿನ ಅಂಶ ಇನ್ನಷ್ಟು ಮೃದುವಾಗೋದಕ್ಕೆ ಅದು ಹೈಗ್ರೋಸ್ಕೋಪಿಕ್ ಅಂತ ಹೇಳ್ತೀವಿ, ಹೆಚ್ಚು ನೀರಿನ ಅಂಶವನ್ನ ಅದು ತಗೊಳ್ಳುತ್ತೆ. ಹೈಗ್ರೋಸ್ಕೋಪಿಕ್ ಅಂತ ಹೇಳಿ ಹೆಚ್ಚು ನೀರಿನ ಅಂಶ ತಗೊಳ್ಳುತ್ತೆ, ದುರದೃಷ್ಟವಶಾತ್ ಅದು ಡೈಜೆಸ್ಟ್ ಆಗಲ್ಲ, ಅದು ಹಾಗೆಯೇ ನಮ್ಮ ತ್ಯಾಜ್ಯ ವಸ್ತುವಾಗಿ, ಮಲವಾಗಿ ಅದು ಮುಂದೆ ನಮ್ಮ ಸಣ್ಣ ಕರಳು, ದೊಡ್ಡ ಕರಳಿಗೆ ಹೋಗಿ ಅಲ್ಲಿಂದ ಗುದಮಾರ್ಗದಲ್ಲಿ ಹೊರಗೆ ಹೋಗುತ್ತೆ. ಇದರಿಂದ ಲಾಭ ಏನಪ್ಪಾ ಅಂತ ಹೇಳಿದ್ರೆ, ದುಸ್ಸಾಧ್ಯವಾದ ಆ ನಾರಿನ ಅಂಶವನ್ನ ಪಚನ ಮಾಡೋದಕ್ಕೆ ನಮ್ಮ ಶರೀರದ ಕಾರ್ಬೋಹೈಡ್ರೇಟ್, ಫ್ಯಾಟ್, ಪ್ರೋಟೀನ್ ಒಂದು ಶಕ್ತಿ ಏನು ಶೇಖರಣೆ ಆಗಿರುತ್ತೆ ಅದು ಬಳಕೆ ಆಗುತ್ತೆ. ಹಾಗಾಗಿ ನಾವೇನು ಹೆಚ್ಚು ವ್ಯಾಯಾಮ ಮಾಡದೆ ಅಥವಾ ಅಗತ್ಯಕ್ಕಿಂತ ಹೆಚ್ಚು ತಿಂದಂತಹ, ಶೇಖರಣೆಗೊಂಡಂತಹ ಶಕ್ತಿ ಏನಿದೆ ಅದು ಇಲ್ಲಿ ಆ ಒಂದು ಫೈಬರ್ ಅನ್ನ ಡೈಜೆಸ್ಟ್ ಮಾಡೋದಕ್ಕೆ ಬಳಕೆ ಆಗುತ್ತೆ. ಹಾಗಾಗಿ ನಮ್ಮ ಸಂಗ್ರಹಣೆಗೊಂಡ ಸ್ವಲ್ಪ ಅನ್ಯೂಸ್ಡ್ ಏನು ಎನರ್ಜಿ ಇದೆ ಇಲ್ಲಿ ಯೂಸ್ ಆಗುತ್ತೆ, ಅದು ಕೂಡ ನಮಗೊಂದು ಲಾಭನೇ. ಜೊತೆಗೆ ನಾನು ಈಗ ತಾನೇ ಹೇಳಿದಂತೆ ಅದನ್ನ ಇನ್ನಷ್ಟು ಸರಳೀಕರಿಸೋದಕ್ಕೆ ಏನು ನಮ್ಮ ದೇಹ ಒಂದಿಷ್ಟು ನೀರನ್ನು ಅದಕ್ಕೆ ಸೇರಿಸುತ್ತೆ, ಇದರಿಂದ ನಮ್ಮ ಮಲ, ನಮ್ದೇನು ಸ್ಟೂಲ್ಸ್ ಅಂತ ಏನ್ ಹೇಳ್ತೀವಿ ಅಥವಾ ನಮ್ಮ ಪುರುಷ ಪ್ರವೃತ್ತಿ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ, ಹಾಗೆ ಆ ಮಲದ ಒಂದು ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ, ಅದರ ಜಲೀಯಾಂಶ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಆಹಾರದಲ್ಲಿ ನಾವು ನಾರಿನಂಶವನ್ನು ಸೇವಿಸಿದ್ದೇ ಆದರೆ ನಮಗೆ ಮಲಬದ್ಧತೆ ಆಗೋದಿಲ್ಲ, ಯಾಕಂದ್ರೆ ಅದರಲ್ಲಿ ನೀರಿನಂಶನೇ ಸಹಜವಾಗಿ ಆಲ್ರೆಡಿ ಜಾಸ್ತಿ ಇರೋದ್ರಿಂದ ಡ್ರೈ ಸ್ಟೂಲ್ಸ್ ಆಗೋದಿಲ್ಲ, ನಮ್ಮ ರೂಕ್ಷತೆಯಿಂದ ಕೂಡಿರುವಂತಹ ಮಲ ಪ್ರವೃತ್ತಿ ಆಗೋದಿಲ್ಲ. ಇದರಿಂದ ನಾವು ಪೈಲ್ಸ್, ಫಿಸರ್, ಫಿಸ್ಟುಲಾಗಳಂತಹ ಕಾಯಿಲೆಗಳನ್ನು ತಡೆಗಟ್ಟಬಹುದು, ಆರಂಭದ ಹಂತದಲ್ಲಿ ಮಲಬದ್ಧತೆಯನ್ನ ನಿವಾರಿಸಬಹುದು. ಒಟ್ಟಾರೆ ಅದು ಡೈಜೆಸ್ಟ್ ಆಗದೆ ಹೋದ್ರೂ ಪರವಾಗಿಲ್ಲ, ಮಲವಿಸರ್ಜನೆ ಸರಾಗವಾಗಿ ಆಗುವಂತೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಮತ್ತೆ ಇನ್ನೊಂದು ವಿಶೇಷವಾದ ವಿಷಯ ಏನಪ್ಪಾ ಅಂದ್ರೆ, ಈ ಮಲದ ಪ್ರಮಾಣ ಜಾಸ್ತಿ ಆಗುತ್ತಲ್ವಾ, ಅದು ಡೈಜೆಸ್ಟ್ ಆಗದೆ ಹೋಗಿದ್ದಕ್ಕೆ ಮತ್ತು ನೀರಿನಂಶ ಸೇರೋದಕ್ಕೆ ಮತ್ತೆ ಅದರ ತೂಕನೂ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗುತ್ತಲ್ಲ, ಇದರಿಂದ ಒಂದು ಗ್ರಾವಿಟೇಷನಲ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ ದೊಡ್ಡ ಕರಳಿನಲ್ಲಿ. ಅಂದ್ರೆ ಮಲ ಪ್ರವೃತ್ತಿ ಕೆಳಗಡೆ ಅದು ಮಲವಿಸರ್ಜನೆ ಆಗುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಹಾಗಾಗಿ ಇವತ್ತು ನಾವು ಅನೇಕರಲ್ಲಿ ಒಬ್ಬ ವೈದ್ಯನಾಗಿ ನೋಡ್ತೇನೆ, ಹಾಗೂ ತಮಗೂ ಎಲ್ರಿಗೂ ಗೊತ್ತಿರುತ್ತೆ, 30-40% ಜನರು ಏನಿದ್ದಾರೆ ಇವತ್ತು ಅವ್ರು ಹೇಳ್ಕೊಳ್ಳಲ್ಲ ಅವರಿಗೆ ಮಲವಿಸರ್ಜನೆ ಸರಾಗವಾಗಿ ಆಗದೇ ಇಲ್ಲ. ಯಾರು ನಾರಿನ ಅಂಶ ಇರುವಂತ, ಅದೇ ಇವತ್ತು ನಾವೇನ್ ಮಾತಾಡ್ತಾ ಇದ್ದೀವಿ, ಸಿರಿಧಾನ್ಯಗಳ ಬಳಕೆಯಲ್ಲಿ ಇರ್ತಾರೋ ಅವರಿಗೆ ಮಲಬದ್ಧತೆಯ ಸಮಸ್ಯೆ ಆಗೋದಕ್ಕೆ ಚಾನ್ಸ್ ಇಲ್ಲ. ಇದು ಕೂಡ ಈ ಒಂದು ಸಿರಿಧಾನ್ಯಗಳ ವಿಶೇಷತೆ. ಹಾಗೂ ಈ ಒಂದು ನಾರಿನ ಅಂಶಗಳು, ಅಂದ್ರೆ ಉದಾಹರಣೆಗೆ ಇವತ್ತಿಂದ ತಗೊಂಡ್ಬಿಡೋಣ, ನಮ್ಮ ಸಿರಿಧಾನ್ಯಗಳು ನಮ್ಮ ಆಹಾರದ ಬಳಕೆಯಲ್ಲಿ ಇದ್ದಾಗ ನಮ್ಮ ಆಹಾರದಲ್ಲಿ, ಅಥವಾ ಸಿರಿಧಾನ್ಯ ಇರಬಹುದು, ಅದ್ರ ಜೊತೆ ನಾವು ಅನ್ನ ಊಟ ಮಾಡಬಹುದು, ಬೇರೆ ಪದಾರ್ಥಗಳನ್ನು ತಿನ್ಬಹುದು, ಆ ಎಲ್ಲ ಒಟ್ಟಾರೆಯಾಗಿ ಸಿರಿಧಾನ್ಯಗಳನ್ನು ಒಳಗೊಂಡಂತೆ ಸೇವಿಸಿದ ಆಹಾರದಲ್ಲಿ ಇರುವಂತಹ ಕಾರ್ಬೋಹೈಡ್ರೇಟ್, ಪಿಷ್ಟದ ಅಂಶ ಅಥವಾ ಸಕ್ಕರೆ ಅಂಶ ಏನಿದೆ ಅದು ನಾರಿನ ಅಂಶ ಇದ್ದಾಗ ಸಸ್ಟೇನ್ಡ್ ರಿಲೀಸ್ ಅಂತ ಹೇಳ್ತೀವಿ. ಉದಾಹರಣೆ, ನಾವು ಅಕ್ಕಿಯನ್ನು ತಗೊಳ್ತೀವಿ ಅನ್ನದ ರೂಪದಲ್ಲಿ, ಅನ್ನದಿಂದ ನಮ್ಮ ರಕ್ತಕ್ಕೆ ಸೇರುವ ಸಕ್ಕರೆ ಪ್ರಮಾಣ ವೇಗ ಮತ್ತು ಹೆಚ್ಚಿನ ಪ್ರಮಾಣದ್ದಿರುತ್ತೆ. ವೆರಾಜ್ ಆದರೆ ನಮ್ಮ ಈ ಸಿರಿಧಾನ್ಯಗಳನ್ನು ಸೇವಿಸಿದಾಗ ಅದು ಪಚನಕ್ರಿಯೆ ಒಳಗಾಗ್ತಾ ಇರಬೇಕಾದ್ರೆ, ಡೈಜೆಸ್ಟ್ ಆಗ್ತಾ ಇರಬೇಕಾದ್ರೆ ನಮ್ಮ ರಕ್ತಕ್ಕೆ ಸಕ್ಕರೆ ಪ್ರಮಾಣ ತುಂಬಾ ನಿಧಾನವಾಗಿ, ಸ್ಲೋ ಆಗಿ ಅದಕ್ಕೆ ಸೇರ್ಕೊಳ್ಳುತ್ತೆ. ಈ ಸಸ್ಟೈನ್ಡ್ ರಿಲೀಸ್ ಅಥವಾ ಎಡಿಷನ್ ಆಫ್ ಶುಗರ್ ಇನ್ ಟು ದ ಬ್ಲಡ್ ಇದೆಯಲ್ಲ, ಇದು ವಿಶೇಷವಾಗಿ ಸಕ್ಕರೆ ಕಾಯಿಲೆ ಆಲ್ರೆಡಿ ಬಾರ್ಡರ್ ಅಲ್ಲಿ ಇರೋರಿಗೆ, ಸಕ್ಕರೆ ಪ್ರಮಾಣ ಆಲ್ರೆಡಿ ಜಾಸ್ತಿ ಇರುವಂತಹ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ಇದು ರಾಮಬಾಣ ಅಥವಾ ಒಂದು ವರದಾನ ಅಂತಾನೆ ಹೇಳ್ಬೋದು. ಹೀಗೆ ಇಷ್ಟೆಲ್ಲ ವಿಶೇಷತೆಗಳನ್ನ ಒಳಗೊಂಡಿರುವ ಇಷ್ಟು ಸಿರಿಧಾನ್ಯಗಳನ್ನ ನಾವು ಬಳಸೋದು ಬಹಳ ಮುಖ್ಯ ಅಂತ ನನಗೂ ಕೂಡ ಅನ್ಸುತ್ತೆ ಸರ್. ಬಳಕೆಯನ್ನ ಮಾಡಬೇಕು ಅನ್ನುವಂಥದ್ದು ಒಂದು, ಆದರೆ ಈ ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯಗಳನ್ನ ಹೇಗೆ ಬಳಕೆ ಮಾಡಬೇಕು ಅಂತ, ಯಾಕೆಂತಂದ್ರೆ ನಮ್ಮ ಹಿರಿಯರು ಹೇಳ್ಬಿಟ್ಟಿದ್ದಾರೆ ಅತಿಯಾದ್ರೆ ಯಾವುದು ಕೂಡ ಒಳ್ಳೇದಲ್ಲ, ದೇಹಕ್ಕಾಗ್ಬಹುದು ಜೀವನಕ್ಕಾಗ್ಬಹುದು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಹೇಗೆ ಬಳಸ್ಬೇಕು ಸರ್ ಸಿರಿಧಾನ್ಯಗಳನ್ನು? ಖಂಡಿತ, ಇದು ಮತ್ತೊಂದು ನಿಜಕ್ಕೂ ಎಲ್ಲರಿಗೂ ಬೇಕಾಗಿರುವಂತ ಪ್ರಶ್ನೆ. ಕಳೆದ ಒಂದು 4-5 ದಶಕಗಳಿಂದ ಸಿರಿಧಾನ್ಯಗಳ ಉತ್ಪಾದನೆಯೂ ನಿಧಾನವಾಗಿ ಇಳಿಮುಖವಾಗಿ ತೊಡಗಿತು. ಹೌದು, ಅದರ ಬಳಕೆ ಮತ್ತು ಅದರ ಅರಿವು, ಅದರ ಪ್ರಾಮುಖ್ಯತೆಯು ಕೂಡ ನಿಧಾನಕ್ಕೆ ಕಾಣೆಯಾಗಿ ತೊಡಗಿತು. ಈ ನಿಟ್ಟಿನಲ್ಲಿ ಏನ್ ಮಾಡಿತು ಅಂದ್ರೆ, ಭಾರತ ಸರ್ಕಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ಅಂಡ್ ರಿಸರ್ಚ್ ಅಂತ ಒಂದು ಹೈದರಾಬಾದ್ ನಲ್ಲಿ ಅಂಗಸಂಸ್ಥೆಯನ್ನು ಆರಂಭಿಸಿತು. ಅದು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್, ICAR ನ ಒಂದು ಅಂಗಸಂಸ್ಥೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ರಿಸರ್ಚ್ ಅಂತ. ಸಿರಿಧಾನ್ಯಗಳಲ್ಲಿ ಅನೇಕ ಸಂಶೋಧನೆಗಳನ್ನ ಹೈದರಾಬಾದ್ ನಲ್ಲಿ ಆರಂಭ ಮಾಡಲಾಯಿತು. ಅದರಲ್ಲಿ ಅಚ್ಚರಿಯ ಅಧ್ಯಯನದ ಫಲಿತಾಂಶಗಳು ಬರೋದಕ್ಕೆ ಶುರುವಾಯಿತು. ಅಂದ್ರೆ ನಾವು ಎರಡು ತರ ಸಂಶೋಧನೆಗಳು ಅಂತ ಹೇಳಿದ್ವಿ, ಒಂದು ಇನ್ವಿಟ್ರೋ, ಇನ್ನೊಂದು ಇನ್ವೈವೋ ಅಂತ. ಅಂದ್ರೆ ಒಂದು ಪ್ರಾಣಿಗಳಲ್ಲಿ ರ್ಯಾಟ್ಸ್ ಅಥವಾ ಆಲ್ಬಿನೋ ರ್ಯಾಟ್ಸ್ ಅಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ಪ್ರಾಣಿಗಳಲ್ಲಿ ಈ ಸಿರಿಧಾನ್ಯಗಳನ್ನ ಬಳಸಿ ಆ ಪ್ರಾಣಿಗಳಲ್ಲಿ ಅಧ್ಯಯನ ಮಾಡುವಂಥದ್ದು. ಇನ್ನೊಂದು ನೇರವಾಗಿ ಮನುಷ್ಯರಿಗೆ ಅದರ ಬಳಕೆಗೆ ಒಂದು ಸಜೆಷನ್ಸ್ ನ ಕೊಟ್ಟು ಅವರಲ್ಲಾಗುವ ಬದಲಾವಣೆಗಳನ್ನು ನೋಡ್ತೀವಿ. ಹೀಗೆ ನೋಡಿದಾಗ ಬಹಳಷ್ಟು ಅದ್ಭುತವಾದ ರಿಸಲ್ಟ್ಸ್ ನಮ್ಮ ರಿಸರ್ಚ್ ಪೇಪರ್ಸ್ ಅಲ್ಲಿ ಬರಕ್ ಶುರುವಾಯಿತು. ಆಗ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ರಿಸರ್ಚ್ ಏನಿದೆ, ಅವರು ಸರ್ಕಾರಕ್ಕೂ ಕೂಡ ಅದರ ವರದಿಯನ್ನು ಸಲ್ಲಿಸಿದ ಮೇಲೆ ಈಗ ಮತ್ತೆ ಅದರ ಉತ್ಪಾದನೆ, ಅದರ ಪ್ರಚಾರ, ಈ ವರ್ಷ ನಮಗೆ ಗೊತ್ತಿದೆ 2023 ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಇಡೀ ವಿಶ್ವವೇ ಆಚರಿಸ್ತಾ ಇದೆ. ಹೀಗಾದ ಹಿನ್ನೆಲೆಯಲ್ಲಿ ನಮಗೆ ಬಹಳಷ್ಟು ಮುಖ್ಯವಾಗಿ ಇಲ್ಲಿ ಅದನ್ನು ಬಳಸುವ ವಿಧಾನದಲ್ಲಿ ನಾವು ಹೇಳ್ತಾ ಹೋದ್ರೆ, ಮೊಟ್ಟ ಮೊದಲಿಗೆ ಈಗ ನೋಡಿ, ನಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅವರು ಹೇಳ್ತಾರೆ ಸಜ್ಜೆ ಮತ್ತು ಜೋಳ ಇವು ವಿಶ್ವದ ಅತಿ ಪ್ರಾಚೀನವಾಗಿ ಬಳಸಿದ ಏಕದಳ ಧಾನ್ಯಗಳು ಅಂತ. ಅದರಲ್ಲೂ ಇವು ಸಿರಿಧಾನ್ಯಗಳು, ಇವತ್ತು ಅದಕ್ಕೆ ಇತಿಹಾಸನೂ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ ರಾಮಾಯಣದ ಕಾಲದಲ್ಲಿಯೂ ಕೂಡ ನಮಗೆ ಈ ಜೋಳ ಮತ್ತು ಸಜ್ಜೆಯ ಮತ್ತು ರಾಗಿ, ಮೂರನೇದಾಗಿ ರಾಗಿ, ಈ ಮೂರರ ಬಳಕೆಯ ಒಂದು ಉಲ್ಲೇಖ ಇತ್ತು ಅಂತ ಹೇಳ್ತಾರೆ. ಅಷ್ಟೊಂದು ಹಳೆಯ ಬೆಳೆಗಳಿವು. ಇದನ್ನ ಬಳಸೋ ವಿಧಾನ ಹೇಗೆ ಅಂತ ಹೇಳಿದ್ರೆ, ಸ್ಥಳೀಯವಾಗಿ ಬಹಳಷ್ಟು ಸರಳೀಕರಿಸಿ ಹೇಳೋದಾದ್ರೆ, ನಿಮಗೆ ಸ್ಥಳೀಯವಾಗಿ ಯಾವ ಒಂದು ಸಿರಿಧಾನ್ಯ ಸಿಗುತ್ತೋ ಅದನ್ನ ನೀವು ನಿಮ್ಮ ಪ್ರದೇಶದ್ದು ನೀವು ಬಳಸಿ ಅದನ್ನೇ ಬಳಕೆ ಮಾಡಿ ಅಂತ. ಸಿಂಪಲ್. ಈಗ ನಮ್ಮ ಹಾಸನದಲ್ಲಿ ರಾಗಿ ಹೆಚ್ಚಾಗಿ ಸಿಗುತ್ತೆ, ಬಳಕೆಯನ್ನು ಮಾಡ್ತೀವಿ. ಅದ್ಭುತ, ಅದನ್ನೇ ಬಳಕೆ ಮಾಡಿ. ಹೌದು, ಉದಾಹರಣೆಗೆ ನಾವೀಗ ಕರ್ನಾಟಕದ ಇತರೆ ಜಿಲ್ಲೆಗಳಿಗೆ ಹೋಲಿಸಿದಾಗ, ಈಗ ರಾಯಚೂರು, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ ಈ ತರದ ಜಿಲ್ಲೆಗಳಿಗೆ, ಬೀದರ್, ಗುಲ್ಬರ್ಗ ಹೋದ್ರೆ ಅಲ್ಲಿ ನವಣೆ ತುಂಬಾ ಚೆನ್ನಾಗಿ ಬೆಳೀತಾರೆ. ತಮಗೂ ಕೂಡ ಅದರ ಬಗ್ಗೆ ಮಾಹಿತಿ ಇದೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ಆ ಪ್ರದೇಶದ ಜನ ಬಹುಶಃ ಅವರು ರಾಗಿಗೆ ಅಷ್ಟೊಂದು ಒಗ್ಗಿಕೊಳ್ಳೋದಿಲ್ಲ, ಅವ್ರಿಗೆ ರುಚಿ ಇರೋದಿಲ್ಲ, ಅಭ್ಯಾಸ ಇರೋದಿಲ್ಲ. ಇವರೆಲ್ಲೋ ಮಾಹಿತಿ ಬಂತು ರಾಗಿ ತಿನ್ನಕ್ ಹೋದ್ರೆ, ತಾವಾಗ್ಲೇ ಹೇಳ್ದಂಗೆ ಅದು ಒಳ್ಳೇದು ಕೂಡ, ಎ ಮ್ಯಾನ್ಸ್ ಡಯಟ್ ಇಸ್ ಎ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಅದು ವೇದ್ಯವಾಗಿರ್ಬಹುದು, ಪಥ್ಯವಾಗಿರ್ಬಹುದು, ಅದೇ ಇನ್ನೊಬ್ಬ ವ್ಯಕ್ತಿಗೆ ಅದು ವಿಷವಾಗಬಹುದು ಅಥವಾ ಅವೇದ್ಯವಾಗಬಹುದು ಅಂತ ಹೇಳ್ತಾರೆ. ತಾವು ಹೇಳದ ಹಾಗೇನೆ ಅದು ಅಷ್ಟು ಅವರಿಗೆ ಸೂಟ್ ಆಗೋದಿಲ್ಲ. ಹಾಗಾಗಿ ನಿಮ್ಮ ಪ್ರದೇಶದಲ್ಲಿ, ನಿಮ್ಮ ಒಂದು ಏರಿಯಾದಲ್ಲಿ ಬೆಳೆಯುವಂತಹ ಲಭ್ಯವಿರುವಂತಹ ಸಿರಿಧಾನ್ಯಗಳನ್ನೇ ನೀವು ಬಳಸಬಹುದು. ಬಹಳಷ್ಟು ಒಂದು ಸುಲಭವಾಗಿ ಹೇಳೋದಾದ್ರೆ, ಉದಾಹರಣೆಗೆ ರಾಗಿ, ಯಾಕಂದ್ರೆ ನಾವು ಹಾಸನ ಜಿಲ್ಲೆಯಲ್ಲಿ ಇದೀವಿ. ಈಗ ರಾಗಿ ಬಳಸೋದ್ರ ಜೊತೆ ಜೊತೆಗೆ ನಾವು ವೈದ್ಯರಾಗಿ ನಾವು ನೋಡ್ತೀವಿ ಸರ್, ಏನಂದ್ರೆ ರಾಗಿ ಇಲ್ಲಿಯ ಜನರಿಗೆ ಮತ್ತು ಇಲ್ಲಿ ಬಂದು ನೆಲೆಸಿ ಇಲ್ಲಿ ಉದ್ಯೋಗ ಅರಸಿ ಬಂದು ಇಲ್ಲೇ ಇರ್ತಾರಲ್ಲ ಅಂತವ್ರಿಗೆ ಬಹಳ ಜನರಿಗೆ ನೋಡ್ತೀವಿ. ನಾನು ಈಗ ತಾನೇ ಹೇಳಿದೆ ಮಲಬದ್ಧತೆಯನ್ನ ಮಾಡೋದಿಲ್ಲ, ಅದು ಸಿರಿಧಾನ್ಯಗಳು ಬಹಳ ಒಳ್ಳೇದಂತಾರೆ. ನಾವು ನೋಡಿದೀವಿ ರಾಗಿಯನ್ನು ತಿನ್ನೋದ್ರಿಂದ ಒಂದಿಷ್ಟು ಜನರಿಗೆ ಮಲಬದ್ಧತೆ ಜಾಸ್ತಿ ಆಗ್ಬಿಡುತ್ತೆ. ಓಹೋ, ಯಾಕಂದ್ರೆ ಅದು ಅವರ ದೇಹದ ರಚನೆ ಮತ್ತು ಇಲ್ಲಿವರೆಗೂ ಅವರು ಬಳಸಿದ ಧಾನ್ಯ ಮತ್ತು ಅದಕ್ಕೆ ಅವರ ದೇಹ ಒಗ್ಗಿಕೊಂಡಿರುವಂತಹ ಒಂದು ನೈಜ ಸ್ಥಿತಿ ಅದಕ್ಕೆ ಕಾರಣ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಹಾಗಿದ್ದಾಗ ಏನ್ ಮಾಡ್ಬೇಕು ನಾವು? ಇದು ರಾಗಿ ಒಳ್ಳೇದು, ನಾವು ತಿನ್ಬೇಕು. ಅವಾಗ ನಾವು ಒಂದು ಪಾಯಿಂಟ್ ಬರುತ್ತೆ, ನಾವು ಸ್ಥಳೀಯವಾಗಿ ಆಯ್ಕೆ ಮಾಡ್ಕೊಳ್ಬೇಕು, ಅದನ್ನೇ ತಿನ್ನಿ ಫೈನ್. ಕೆಲವೊಮ್ಮೆ ಈ ತರ ನಾವು ವಲಸೆ ಬಂದಿರ್ತೀವಿ, ಇಲ್ಲಿ ತಿನ್ನೋದು ಒಳ್ಳೇದು ಅನ್ಸುತ್ತೆ, ತಿಂದಾಗ ಅದರ ಮೌಲ್ಯವರ್ಧನೆ ಅಂತ ನಾವು ರೇಡಿಯೋ ಕಾರ್ಯಕ್ರಮದಲ್ಲಿ ಕೇಳಿದೆ, ನಮ್ಮ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ನ ಮೌಲ್ಯವರ್ಧನೆ ಮಾಡಬೇಕು, ವ್ಯಾಲ್ಯೂ ಆಡ್ ಮಾಡ್ಬೇಕು ಅಂತ. ಇಲ್ಲಿಯೂ ಕೂಡ ನೀವು ಅದು ನಿಮಗೆ ತೊಂದರೆ ಮಾಡದ ಹಾಗೆ ನೀವು ವ್ಯಾಲ್ಯೂ ಆಡ್ ಮಾಡಬಹುದು. ನಮ್ಮ ಕೇಳುಗ ತಾಯಂದ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಹಳಷ್ಟು ದುರಂತ ಅಂದ್ರೆ ನಮ್ಮಲ್ಲಿ ಇವತ್ತು ಜಾಹೀರಾತುಗಳಲ್ಲಿ ತೋರಿಸುವಂತಹ ಔಷಧಿಯ ಅಂಗಡಿಗಳಲ್ಲಿ ಸಿಗುವಂತಹ ಪೂರಕ ಆಹಾರಗಳನ್ನು ಮಕ್ಕಳಿಗೆ ಕೊಡ್ತಾರೆ. ನನ್ನ ಎಲ್ಲ ಆಕಾಶವಾಣಿಯ ಕೇಳುಗ ತಾಯಂದ್ರಿಗೆ ನನ್ನ ವಿನಂತಿ, ಒಂದು ಫಿಂಗರ್ ಮಿಲೆಟ್ ಮಣ್ಣಿ ಅಂತ ನಾವು ಕರಿತೀವಿ ಅದನ್ನ, ಅದು ಸುಲಭ ರಾಗಿ ಸರಿ ಅಂತ. ಬಹಳ ಅಚ್ಚರಿ ಅನ್ಸ್ಬೋದು ಸರ್ ನಿಮಗೆ, ನಾನು ಸ್ವತಃ ಒಬ್ಬ ವೈದ್ಯನಾಗಿ ನಮ್ಮಲ್ಲಿ ಬರುವ ಆರೋಗ್ಯಕಾಂಕ್ಷಿಗಳ ಮಕ್ಕಳು ಬರ್ತಾರಲ್ವ, ಅವಾಗ ಅವ್ರ ತಾಯಂದ್ರಿಗೆ ನಾನು ಸ್ವತಃ ಪ್ರಶ್ನೆ ಮಾಡಿದ್ದೀನಿ, ನೀವು ನಿಮ್ಮ ಮಕ್ಕಳಿಗೆ ಏನ್ ತಿನ್ನಿಸ್ತೀರಿ ಅಂದ್ರೆ, ನಾವು ಇಷ್ಟೆಲ್ಲ ಮಾತಾಡ್ತೀವಿ ನಾವು ಭಾರತೀಯರು, ನಮಗೆ ಸಿರಿಧಾನ್ಯಗಳನ್ನ ನಾವು ಪ್ರಪಂಚಕ್ಕೆ ಕೊಟ್ಟಿದ್ದೀವಿ, ಯೋಗ ನಾವೇ ಕೊಟ್ಟಿವಿ, ಸ್ವನ್ಯ ನಾವೇ, ಇನ್ನೆಲ್ಲ ಮಾತಾಡ್ತೀವಿ, ಬಹಳ ದುರಂತ ಅಂದ್ರೆ ನಿಮ್ಗೆ ತಮಾಷೆ ಅನ್ಸ್ಬೋದು ಸರ್. ರಾಗಿ ಸರಿ ಹೇಗೆ ಮಾಡ್ಬೇಕಂತ ಇಂದಿನ ತಾಯಂದ್ರಿಗೆ ಗೊತ್ತೇ ಇಲ್ಲ ಸರ್, ಗೊತ್ತಿಲ್ಲ. ಅದರ ಜೊತೆಗೆ ಇನ್ನೊಂದು ವಿಷಯ ಸರ್, ಅದು ಬಹುಶಃ ಎಲ್ಲರಿಗೂ ಉಪಯುಕ್ತ ಆಗುತ್ತೆ, ರಾಗಿಯನ್ನ ಮಕ್ಕಳಿಗೆ ತಿನ್ಸಕ್ ಹೋದ್ರೆ ನಾವು ಏನೇ ಪ್ರಿಪೇರ್ ಮಾಡಿ ಮಗು ಉಗದೇ ಉಗಿಯುತ್ತೆ. ಅದು ಅದನ್ನ ತಿನ್ನಲ್ಲ, ಯಾಕೆ ಅಂದ್ರೆ ನಿಮ್ಗೆ ತಮಾಷೆ ಅನ್ಸ್ಬೋದು, ಆ ಮಗುವಿನ ತಂದೆ ತಾಯಿನೂ ರಾಗಿ ತಿನ್ನದ್ ಬಿಟ್ಟಿದ್ದಾರೆ. ಹೌದು, ಹಾಗಾದ್ರೆ ಹೇಗ್ ಮಾಡೋದು? ಇಲ್ಲಿ ನಮಗ್ ಗೊತ್ತಿದೆ, ರಾಗಿಯಲ್ಲಿ ಪ್ರತಿ 100 ಗ್ರಾಂ ರಾಗಿಯಲ್ಲಿ 344 ಮಿಲಿಗ್ರಾಂ ಕ್ಯಾಲ್ಸಿಯಂ ಇದೆ ಸರ್. ಅದ್ಭುತ, ಹೆಚ್ಚು ಕ್ಯಾಲ್ಸಿಯಂ. ಬರೀ 100 ಗ್ರಾಂ ರಾಗಿ ತಿಂದ್ರೆ ಆಲ್ಮೋಸ್ಟ್ ರಫ್ಲಿ 350 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಬಹುಶಃ ಇದೊಂದು ಅದ್ಭುತ, ಮಗುವಿನ ಬೆಳವಣಿಗೆಗಂತೂ ಕ್ಯಾಲ್ಸಿಯಂ ಎಲ್ಲರಿಗೂ ಗೊತ್ತಿರೋ ವಿಚಾರ, ತುಂಬಾ ಬೇಕೇ ಬೇಕು. ಆದ್ರೆ ಮಗು ಉಗಿತಾ ಇದೆ, ಇಲ್ಲಿ ಬರುತ್ತೆ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಅಂದ್ರೆ ಆ ನ್ಯೂಟ್ರಿಷನಲ್ ಫಾರ್ಟಿಫಿಕೇಶನ್ ಅಂತ ಕರಿತೀವಿ ನಾವು ವೈದ್ಯಕೀಯ ವಿಜ್ಞಾನ, ಅದನ್ನು ಇನ್ನಷ್ಟು ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಮಾಡಬೇಕು, ಅದು ರುಚಿ ಹಾಗೆ ಮಾಡಬೇಕು. ಹಾಗಾದ್ರೆ ಇಲ್ಲಿ ತಾವು ಕೇಳಿದ ಪ್ರಶ್ನೆಗೆ ಬಳಸುವ ವಿಧಾನ ಹೇಗೆ? ರಾಗಿ ಸರಿ ಫಿಂಗರ್ ಮಿಲೆಟ್ ಮಣ್ಣಿ ಅಂತ ನಾವು ಕರಿತೀವಿ. ಹೇಗ್ ಮಾಡೋದು ಅಂದ್ರೆ, ತುಂಬಾ ಚೆನ್ನಾಗಿ ತಾಯಂದ್ರೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದನ್ನ ನೀವು ಬರ್ಕೋಬೇಕು ಅಂತ. ನಾನೊಂದು ಸುಲಭವಾಗಿ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ, ಒಂದು 200 ಗ್ರಾಂ ನೀವು ಒಂದು ಲೋಟ ತಗೊಳ್ಳಿ, 200 ರಿಂದ 250 ಗ್ರಾಂ ಧಾನ್ಯಗಳು ಹಿಡಿತವೆ ನೀವು ಕುಡಿಯೋ ಲೋಟದಲ್ಲಿ. ಒಂದು 250 ಗ್ರಾಂ ರಾಗಿಯನ್ನ ತಗೊಳ್ಳಿ, ಚೆನ್ನಾಗಿ ತೊಳಿರಿ, ಅದನ್ನ ನೀವು ನೀರಿನಲ್ಲಿ ನೆನೆಸಿಟ್ಟು ಅದನ್ನ ಮೊಳಕೆ ಬರೆಸಿ. ರಾಗಿಯನ್ನು ಎಷ್ಟು 250 ಗ್ರಾಂ ರಾಗಿ ತೊಳೆದು ನೀವು ಅದನ್ನ ನೀರಲ್ಲಿ ನೆನೆ ಇಟ್ಟು ಕಟ್ಟಿಟ್ಟು ನೀವು ಮೊಳಕೆ ಬರೆಸ್ತೀರ, ಮೊಳಕೆ ಬರೆಸಿ ಅದನ್ನು ಮೊಳಕೆ ಬರೆಸಿದ ನಂತರ ರಾಗಿಯನ್ನ ನೀವು ಬಿಸಿಲಲ್ಲಿ ಒಣಗಿಸಬಾರದು, ಸಾಕಷ್ಟು ಪೋಷಕಾಂಶಗಳು ಹೋಗ್ತವೆ. ಅದನ್ನ ನೆರಳಲ್ಲಿಯೇ ಮೊಳಕೆ ಬಂದ ರಾಗಿಯನ್ನು ಒಣಗಿಸಬೇಕು, ಒಂದು ಪ್ರಮಾಣ ಇದು 250 ಗ್ರಾಂ. ಇದರ ಜೊತೆಗೆ ನೀವು ಹೆಸರುಕಾಳು ಅರ್ಧ ಲೋಟ, ಇದರ ಅರ್ಧ ಪ್ರಮಾಣ ಅಂದ್ರೆ 100 ರಿಂದ 125 ಗ್ರಾಂ, ಅರ್ಧ ಲೋಟ ಹಾಕೊಂಡ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಳತೆ. ಅರ್ಧ ಪ್ರಮಾಣ ಅಂದ್ರೆ ಅರ್ಧ ಲೋಟದಷ್ಟು ಹೆಸರುಕಾಳನ್ನ ಇದೇ ರೀತಿ ತೊಳೆದು ಮೊಳಕೆ ಕಟ್ಟಿ ಅದನ್ನ ನೆರಳಲ್ಲಿ ಒಣಗಿಸಬೇಕು. ಇದೇ ರೀತಿ ಇನ್ ಅರ್ಧ ಲೋಟ ಅಂದ್ರೆ ಇದು 250 ಗ್ರಾಂ ಅಂದ್ರೆ 100 ರಿಂದ 125 ಗ್ರಾಂ ಗೋಧಿ ಅಥವಾ ಜವೆ ಗೋಧಿನ ನಾನು ರೆಕಮೆಂಡ್ ಮಾಡ್ತೀನಿ. ನಾರ್ಮಲ್ ಗೋಧಿ ಅಲ್ಲ, ಜವೆ ಗೋಧಿ ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ತುಂಬಾ ಒಳ್ಳೇದು, ಸ್ಥಳೀಯದು. ಆ ಜವೆ ಗೋಧಿಯನ್ನು ಸಹ ಅರ್ಧ ಲೋಟದಷ್ಟು ಸೇಮ್ ನೆನೆಸಿ ಮೊಳಕೆ ಬರೆಸಿ ನೆರಳಲ್ಲಿ ಒಣಗಿಸಿ ಇಟ್ಕೊಳ್ಳಿ. ಈಗ ನಮಗೇನಾಯ್ತು, 250 ಗ್ರಾಂ ರಾಗಿ ಮೊಳಕೆ ಬರೆಸಿ ನೆರಳಲ್ಲಿ ಒಣಗಿಸಿದ ರಾಗಿ, 100 ರಿಂದ 125 ಗ್ರಾಂ ಅದರ ಅರ್ಧದಷ್ಟು ಗೋಧಿ ಮತ್ತು ರಾಗಿ ಇದು ಹೆಸರುಕಾಳನ್ನ ನಾವು ರೆಡಿ ಮಾಡ್ಕೊಂಡ್ವಿ. ಈಗ ಏನ್ ಮಾಡ್ಬೇಕು, ಅವನ್ನ ಪ್ರತ್ಯೇಕವಾಗಿ ಅವುಗಳನ್ನು ಬಿಸಿ ಮಾಡ್ಕೋಬೇಕು, ಒಟ್ಟಿಗೆ ಬಿಸಿ ಮಾಡಬಾರದು. ಒಣಗಿಸಿದ ರಾಗಿಯ ನೆರಳಲ್ಲಿ ಪ್ರತ್ಯೇಕವಾಗಿ ಸ್ವಲ್ಪ ಬಿಸಿ ಮಾಡಿ ಆರಿಸಬೇಕು. ಅದೇ ರೀತಿ ಹೆಸರುಕಾಳು, ಅದೇ ರೀತಿ ಗೋಧಿಯನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಆರಿಸ್ಬೇಕು. ಅವು ಆರಿದ ಮೇಲೆ ಆ ಮೂರನ್ನು ತೆಗೆದುಕೊಂಡು ನಾವು ಮಿಕ್ಸರ್ಗೆ ಹಾಕಿ ನಾವು ಗ್ರೈಂಡ್ ಮಾಡಿ ಅದನ್ನ ಪೌಡರ್ ಮಾಡಬೇಕು. ಮನೆಯಲ್ಲೇ ಮಾಡ್ಕೋಬಹುದು, ಮನೆಯಲ್ಲೇ ಮಾಡೋದು, ಎಲ್ಲಿಗೆ ಹೋಗುತ್ತೆ ಬೇಕಾಗಿಲ್ಲ, ನೀವು ಯಾವುದೇ ಕಾಸ್ಟ್ಲಿ ಐಟಮ್ಸ್ ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಮಗೆ ಹೆಸರುಕಾಳು ರಾಗಿ ಮತ್ತು ಜವೆ ಗೋಧಿಯ ಒಂದು ಪುಡಿ ಮಿಕ್ಸ್ಚರ್ ರೆಡಿ ಆಯ್ತು. ಇದನ್ನ ಅವರು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಒಂದು ಗಾಜಿನ ಡಬ್ಬಿಯಲ್ಲೋ ಸ್ಟೀಲ್ ಡಬ್ಬಿಯಲ್ಲೋ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಮುಗೀತು. ಇದನ್ನ ಮಗುವಿಗೆ ಕೊಡುವಾಗ ಮೌಲ್ಯವರ್ಧನೆ ಹೆಂಗ್ ಮಾಡಿದ್ರಿ? ಒಂದು ನೀವು ಮೊಳಕೆ ಬರೆಸಿದ್ರೆ ಅದು ಪ್ರೋಟೀನ್ ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು. ಆಮೇಲೆ ನೀವು ಅದನ್ನ 3 ಮಿಕ್ಸ್ ಮಾಡಿದ್ರಿ, ಹೆಸರುಕಾಳಿನಿಂದ ನಮಗೆ ಪ್ರೋಟೀನ್ ಸಿಕ್ತು, ನಮಗೆ ಜವೆ ಗೋಧಿಯಿಂದ ಅದರಲ್ಲಿರೋ ಫೈಬರ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಸಿಕ್ತು, ಮತ್ತು ಒಂದಿಷ್ಟು ಕಾರ್ಬೋಹೈಡ್ರೇಟ್ ಸಿಕ್ತು. ರಾಗಿ ಇನ್ನೇನು ಕ್ಯಾಲ್ಸಿಯಂ ರಿಚ್ ಇದೆ, ಐರನ್ ರಿಚ್ ಇದೆ, ಫೈಬರ್ ಇದೆ, ಒಂದು 60-65% ಕಾರ್ಬೋಹೈಡ್ರೇಟ್ ಇದೆ, ಫೈನ್. ಇದಿಷ್ಟು ಸಿಕ್ತು. ಈಗ ಪ್ರಶ್ನೆ ಬರೋದು ಅದೇ, ಉಗಿಯುತ್ತಲ್ಲ ಮಗು, ಅದಕ್ಕೆ ಏನ್ ಮಾಡ್ಬೇಕಂತ. ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಲು ಇಟ್ಕೊಂಡು, ಉದಾಹರಣೆಗೆ ಒಂದು ಲೋಟ ಅಂತ ತಗೊಳ್ಳೋಣ, ಒಂದು ಲೋಟ ಹಾಲಿಗೆ ಇದನ್ನ 2 ಸ್ಪೂನ್ ಈ ತಯಾರಾದ ಈ 3 ಮಿಕ್ಸ್ಚರ್ ನ ಪುಡಿ ಹಾಕಿ ನೀವು ನಿಧಾನಕ್ಕೆ ಅದನ್ನ ಬಿಸಿ ಮಾಡಬೇಕು. ಮಂದ ಜ್ವಾಲೆ ಅಥವಾ ಮಧ್ಯಮ ಜ್ವಾಲೆಯಲ್ಲಿ ಇಟ್ಕೊಂಡು ಅದನ್ನ ಅಲ್ಲಾಡಿಸ್ತಾ ಆ ಒಂದು ಲೋಟ ಹಾಲಿಗೆ 2 ಚಮಚ ಈ ಪುಡಿ ಹಾಕಿ ನಿಧಾನಕ್ಕೆ ಅದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಗಂಟುಗಳಾಗದಾಗ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಬೆಲ್ಲದ ಪುಡಿ ಮಾಡ್ಕೊಂಡಿರ್ಬೇಕು. ನಿಮ್ಮ ಏನು ಸಾವಯವ ಬೆಲ್ಲ ಸಿಗುತ್ತೆ ಒಳ್ಳೆ ಬೆಲ್ಲದ ಪುಡಿನ ನೀವು ರುಚಿಗೆ ತಕ್ಕಷ್ಟು ತಾಯಂದ್ರೆ ಗೊತ್ತಾಗುತ್ತೆ ಮಿಕ್ಸ್ ಮಾಡ್ಬೇಕು. ಅದಕ್ಕೆ ಒಂಚೂರು ಏಲಕ್ಕಿ ಪುಡಿ ಹೌದು ಅಲ್ಲ ಒಂದು ಚಿಟಿಕೆ ಅಷ್ಟು ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿದ್ರೆ ನಿಮ್ಮ ಫಿಂಗರ್ ಮಿಲೆಟ್ ರಾಗಿ ಮಣ್ಣಿ ಅಥವಾ ರಾಗಿ ಸರಿ ರೆಡಿ ತಯಾರಾಗುತ್ತೆ. ಇದನ್ನ ಸ್ವಲ್ಪ ಅದು ಸ್ವಲ್ಪ ವಾರ್ಮ್ ಆದಾಗ ಇದನ್ನ ನೀವು ಖಂಡಿತ ಮಗುವಿಗೆ ಕೊಟ್ರೆ ಮಗು ಅಲ್ಲ ಸರ್ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ಪ್ರಶ್ನೆ ಬರಬಹುದು ಇದನ್ನ ಬರೀ ಮಕ್ಕಳಷ್ಟೇ ತಿನ್ಬೇಕಾ ರಾಗಿ ಮಣ್ಣಿ ಅಥವಾ ರಾಗಿ ಸರಿನೋ ದೊಡ್ಡವರು ತಿನ್ಬಹುದು. ನಿಮ್ಗೆ ಗೊತ್ತಿರಲಿ ಋತುಚಕ್ರ ನಿಂತ ನಂತರ ಏನ್ ಮೆನೋಪಾಸ್ ಅಂತೀವಿ ಅದರ ನಂತರವೂ ಮಹಿಳೆಯರಿಗೆ ವಿಶೇಷವಾಗಿ ಕ್ಯಾಲ್ಸಿಯಂ ಡೆಫಿಸಿಯನ್ಸಿ ಬರುತ್ತೆ, ಸೊಂಟ ನೋವು ಮಂಡಿ ನೋವು ಮೊಣಕಾಲು ನೋವು ಬಂದೇ ಬರುತ್ತೆ. ಅವರಿಗೂ ಈ ರಾಗಿ ಸರಿ ನಾನು ಹೇಳದಂತೆ ಮಾಡ್ಕೊಂಡ್ರೆ ಅದ್ಭುತವಾದ ಇದನ್ನ ನೀವೇನಾದ್ರೂ ಮನೇಲಿ ತಯಾರು ಮಾಡಿಕೊಂಡ್ರೆ 50 ವರ್ಷದ ನಂತರ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಹಾಗೂ ಚಿಕ್ಕ ಮಕ್ಕಳಿಗೂ ಪ್ರೀ ಸ್ಕೂಲ್ 3-6 ಇಯರ್ಸ್ ಮಕ್ಕಳಿಗೆ ಇದೊಂದು ಅದ್ಭುತವಾದ ಪೂರಕ ಆಹಾರ ಆಗುತ್ತೆ. ಇದು ಒಂದು ವಿಧಾನ ನಾವು ರಾಗಿಯನ್ನು ಹೇಗೆ ಬಳಸ್ಕೋಬೇಕು ಅಂತ. ಇನ್ನೊಂದು ವಿಚಾರ, ಸ್ಟಮಕ್ ಅಲ್ಸರ್ಸ್ ಇವತ್ತು ಜಾಸ್ತಿ ಆಗ್ತಿದೆ ಸರ್. ಅಂದ್ರೆ ಈಗ ಬಾಯಿ ಹುಣ್ಣಾಗುವಂಥದ್ದು ಅಥವಾ ಎಸಿಡಿಟಿ ಆಗುವಂಥದ್ದು ತನ್ಮೂಲಕ ಈ ಅನ್ನನಾಳದಲ್ಲಿ ಮತ್ತು ಜಠರದಲ್ಲಿ ಹೊಟ್ಟೆಯಲ್ಲಿ ಅಲ್ಸರ್ಸ್ ಆಗೋದು, ಅದನ್ನ ನಾವು ಪೆಪ್ಟಿಕ್ ಅಲ್ಸರ್ಸ್ ಅಂತೀವಿ. ಕರಳಲ್ಲಾದ್ರೆ ಡುವೋಡೆನಲ್ ಅಲ್ಸರ್ಸ್ ಅಂತ. ಇವತ್ತಿನ ಒಂದು ದುಶ್ಚಟಗಳ ಪ್ರಭಾವದಿಂದ ನೀರನ್ನು ಕಡಿಮೆ ಕುಡಿಯೋದ್ರಿಂದ ಅನೇಕ ಎಲ್ಲ ಒಂದು ಜಂಕ್ ಫುಡ್ ಕಾರಣಗಳಿಂದ ಅವರ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಂದನೂ ಕೂಡ ಇವತ್ತು ಡುವೋಡೆನಲ್ ಅಲ್ಸರ್ ಪೆಪ್ಟಿಕ್ ಅಲ್ಸರ್ಸ್ ಜಾಸ್ತಿ ಆಗ್ತಾ ಇದೆ ಸರ್. ಅದಕ್ಕೆ ವಿಶೇಷವಾಗಿ ಇದರಲ್ಲಿರ್ತಕ್ಕಂಥ ಸಜ್ಜೆ ಬಾಜ್ರ ಅಂತ ಕರಿತೀವಿ, ಸಜ್ಜೆಯ ಪ್ರಯೋಗವನ್ನ ಅಂತಹ ವ್ಯಕ್ತಿಗಳಿಗೆ ಯಾರು ಇವತ್ತು ಡಾಕ್ಟರ್ ಹೇಳಿರ್ತಾರೆ ಇವತ್ತು ಅವರಿಗೆ ಪೇಷಂಟ್ಸ್ಗೆ ನಿಮಗೆ ಅಲ್ಸರ್ ಆಗಿದೆ, ನಿಮ್ಗೆ ಡುವೋಡೆನಲ್ ಅಲ್ಸರ್ ಪೆಪ್ಟಿಕ್ ಅಲ್ಸರ್ ಆಗಿದೆ, ನಿಮ್ಗೆ ಅನ್ನನಾಳದಲ್ಲಿ ಹುಣ್ಣುಗಳ ತರ ಆಗಿದೆ, ಬಾಯಲ್ಲಿ ಹುಣ್ಣುಗಳಾಗಿದೆ, ನನ್ನ ವಿನಂತಿ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿದೆ ಸರ್, ಸಜ್ಜೆಯ ಬಳಕೆ ಅವರಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಕೊಡುತ್ತೆ. ಬಾಜ್ರ ಅಥವಾ ಸಜ್ಜೆ ಫಾರ್ ಅಲ್ಸರ್ಸ್ ಬ್ಯೂಟಿಫುಲ್ ರಿಸಲ್ಟ್ಸ್ ಕೊಡುತ್ತೆ ಅವರು. ಸಜ್ಜೆಯನ್ನು ವಿಶೇಷವಾಗಿ ನನ್ನ ವಿನಂತಿ ರೊಟ್ಟಿಯ ರೂಪದಲ್ಲಿ ಪ್ರಿಪೇರ್ ಮಾಡ್ಕೊಂಡು ತಿಂದ್ರೆ ಬಹಳ ರುಚಿಯಾಗಿರುತ್ತೆ ಸಜ್ಜೆ ರೊಟ್ಟಿ. ನೀವೇನು ಸಜ್ಜೆಯನ್ನು ತರೋದು ಇಡೀ ಧಾನ್ಯವನ್ನ ಅದನ್ನ ಮಿಲ್ಗೆ ಹಾಕ್ಸೋದು, ಅದನ್ನ ಚೆನ್ನಾಗಿ ರೊಟ್ಟಿ ಹಿಟ್ಟು ತರ ನೀವು ಕಲ್ಸ್ಕೊಂಡು ಉಳ್ಳಿ ಮಾಡಿಕೊಂಡು ಅದ್ರ ರೊಟ್ಟಿ ತಟ್ಕೊಂಡು ತಿಂದ್ರೆ ಪಲ್ಯ ಜೊತೆಗೆ ಸೂಪರ್ ಆಗುತ್ತೆ. ಬಾಜ್ರ ಅಥವಾ ಸಜ್ಜೆ ಏನಿದೆ ಸ್ಟಮಕ್ ಅಲ್ಸರ್ ಪೆಪ್ಟಿಕ್ ಅಲ್ಸರ್ಸ್ ಒಳ್ಳೇದು. ಇನ್ನು ಋತುಚಕ್ರ ನಿಂತ ಮೇಲೆ ನಾನು ಈಗ ತಾನೇ ಹೇಳದಂತೆ ಏನು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರುತ್ತೆ ಅವ್ರಿಗೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ನಿಶಕ್ತಿ ಇರುತ್ತೆ ಸಹಜವಾಗಿ ಒಂದು 30-40% ವುಮೆನ್ ಅಲ್ಲಿ. ಅವರಿಗೆ ಕುಡೋ ಮಿಲೆಟ್ ಅಂತ ಹೇಳ್ತೀವಿ ಹಾರಕ, ಗೊತ್ತಿರುತ್ತೆ ನಮ್ಮ ಆತ್ಮೀಯ ಎಲ್ಲ ಕೇಳುಗರಿಗೆ. ಹಾರಕ ಏನಿದೆ ವಿಶೇಷವಾಗಿ ಇಳಿ ವಯಸ್ಸಿನ ಅಥವಾ ಮುಟ್ಟು ನಿಂತ ನಂತರ ಇರುವಂತಹ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಅದು ವರದಾನ ಆಗಿದೆ. ಆದ್ರೆ ಒಂದು ಮಾತನ್ನು ತಾವು ಹೇಳಿದ್ರಿ, ಈಗ ನಾವು ಇಷ್ಟೆಲ್ಲ ಬಳಸಬಹುದು, ಹೀಗೆಲ್ಲ ಮೌಲ್ಯವರ್ಧನೆ ಮಾಡಬಹುದು, ಹಿಂಗಿಂಗ್ ಬಳಸಬಹುದು ಅಂತ ನಾವು ಹೇಳಿದ್ವಿ. ಅದರಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಹೇಳ್ಬಿಡ್ತೀನಿ, ನವಣೆ. ನವಣೆ ಎಷ್ಟು ಅದ್ಭುತ ಅಂದ್ರೆ ನವಣೆ ಹಾರಕ ಸಾಮೆ ಈ ಮೂರು ಸಿರಿಧಾನ್ಯಗಳು ವಿಶೇಷವಾಗಿ ಏನಿದಾವೆ, ಇವು ಅನ್ನಕ್ಕೆ ಪರ್ಯಾಯ ಆಗಿರುವಂತದ್ದು ತಾಯಂದ್ರು ತಿಳ್ಕೋಬೇಕು. ಸೇಮ್ ಅನ್ನದಿಂದ ನೀವೇನೆಲ್ಲ ಮಾಡ್ತೀರಿ, ಅಕ್ಕಿಯಿಂದ ಅನ್ನ ಮಾಡ್ಕೋತೀರಿ, ಚಿತ್ರಾನ್ನ ಮಾಡ್ಕೋತೀರಿ, ಪಲಾವ್ ಮಾಡ್ಕೋತೀರಿ, ಇಡ್ಲಿ ದೋಸೆಗಳನ್ನು ಮಾಡ್ತೀರಿ, ಪಡ್ಡು ಮಾಡ್ತೀರಿ, ಹಾಗೆಯೇ ಈ ನವಣೆ ಹಾರಕ ಸಾಮೆಯನ್ನ ಪ್ರತ್ಯೇಕವಾಗಿ ಬಳಸ್ಕೊಂಡು. ನಾನು ಮಿಕ್ಸ್ ಮಾಡೋದಕ್ಕೆ ಯಾವತ್ತೂ ರೆಕಮೆಂಡ್ ಮಾಡೋದಿಲ್ಲ. ಸಿರಿಧಾನ್ಯಗಳನ್ನ ಎಲ್ಲಾದ್ರೂ ಸೇರಿ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಂಡು ತಿನ್ಬೇಡಿ, ಒಂದೊಂದನ್ನೇ ತಿನ್ನಿ. ಇವುಗಳಲ್ಲಿ ಯಾವ್ದಾದ್ರೂ ಒಂದನ್ನ ನೀವು ಸಾಮೆಯದೋ ಹಾರಕದ್ದೋ ಅಥವಾ ನವಣೆಯದೋ ನೀವು ಖಂಡಿತವಾಗ್ಲೂ ಇಡ್ಲಿ ದೋಸೆ ಚಿತ್ರಾನ್ನ ಪಲಾವು ಅನ್ನವನ್ನ ಮಾಡ್ಕೋಬೇಕು. ಆದ್ರೆ ಒಂದು ಇಲ್ಲಿ ಗಮನ ಇಟ್ಕೋಬೇಕು, ಇದನ್ನ ತಯಾರು ಮಾಡುವಾಗ್ಲೂ ಒಂದು ಸಣ್ಣ ಒಂದು ಮಾತು ನೆನ್ಪಿಟ್ಕೋಬೇಕು. ಬಹಳಷ್ಟು ಜನ ಇವತ್ತು ಅನಿವಾರ್ಯವಾಗಿ ಕುಕ್ಕರ್ ನ ಬಳಸ್ತಾ ಇದ್ದಾರೆ. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೀನಿ, ಅಟ್ಲೀಸ್ಟ್ ನೀವು ಈ ಸಿರಿಧಾನ್ಯಗಳ ಬಳಕೆಯಲ್ಲಿ ಕುಕ್ಕರ್ ನ ಬಳಸಬೇಡಿ. ತುಂಬಾ ಅವೈಜ್ಞಾನಿಕವಾಗಿ ಬೇಯುತ್ತೆ, ಆ ವಿಚಾರ ಬೇರೆ ಆಮೇಲೆ ಮಾತಾಡೋಣ. ನೀವೇನ್ ಮಾಡಿ ಅಂದ್ರೆ ಸಿರಿಧಾನ್ಯಗಳನ್ನ ತಂದು ತೊಳೆದು ಅಟ್ಲೀಸ್ಟ್ 2-3 ಗಂಟೆ ನೆನೆ ಇಡಿ ನೀರಲ್ಲಿ. ಆ ನೀರನ್ನ ಚೇಂಜ್ ಮಾಡಿ ಬೇರೆ ನೀರನ್ನ ಬದಲಿಸಿ ಓಪನ್ ವೆಸಲ್ ಅಲ್ಲಿ ನೀವು ಅದನ್ನ ಕುಕ್ ಮಾಡಿ. ಖಂಡಿತವಾಗ್ಲೂ ಇದರಿಂದ ಮೌಲ್ಯವರ್ಧನೆ ಆಗುತ್ತೆ, ಅದು ಚೆನ್ನಾಗಿ ಬೇಯುತ್ತೆ. ನೀವು ಹಾಗೆ ಸಿರಿಧಾನ್ಯನ ಅಕ್ಕಿ ಇಲ್ಲಿ ಅವಸರದಲ್ಲಿ ಮಾಡೋರು ಮಾಡ್ತಾರಲ್ಲ, ತಂದ್ಬಿಟ್ಟು ಅಕ್ಕಿ ತೊಳೆದ್ಬಿಟ್ಟು ಕುಕ್ಕರ್ ಹಂಗಿಡಕ್ ಹೋದ್ರೆ ಅದು ಬೇಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಹಲವಾರು ಬಾರಿ ತಾಯಂದ್ರಿಗೆ ಗೊತ್ತಾಗಲ್ಲ ಸರಿಯಾಗಿ ಬೆಂದಿರಲ್ಲ, ರುಚಿ ಚೆನ್ನಾಗಿಲ್ಲ ಅಂತ ಮಕ್ಕಳು ತಿನ್ನಲ್ಲ, ಮನೇಲಿ ಯಾರು ತಿನ್ನಲ್ಲ. ನೀವು 3-4 ತಾಸು ನೆನೆಸ್ಬಿಟ್ಟು ಆಮೇಲೆ ನೀವು ಆ ಒಂದು ನವಣೆ ಆಗ್ಲಿ ಹಾರಕ ಆಗ್ಲಿ ಸಾಮೆ ಆಗ್ಲಿ ಬಳಸಿ ಅನ್ನಕ್ಕಿಂತಲೂ ಉತ್ತಮವಾದ ಖಾದ್ಯಗಳನ್ನ ನೀವು ಅದರಿಂದ ಬಳಸ್ಕೋಬಹುದು. ಇನ್ನೊಂದು ಮಾತು ಸರ್ ದಯವಿಟ್ಟು, ಅದು ಏನಪ್ಪಾ ಅಂದ್ರೆ ತಾವು ಹೇಳಿದ್ರಿ ಇದನ್ನ ಹೆಚ್ಚು ತಿಂದುಬಿಟ್ರೆ ಕೆಟ್ಟ, ಖಂಡಿತ ಸತ್ಯ. ಹೆಚ್ಚು ಹಾಲು ಕುಡಿದ್ರೆ ವಾಂತಿ ಆಗುತ್ತೆ, ಹೆಚ್ಚಾದ್ರೆ ಹಾಲು ಕೂಡ ವಿಷ ಆಗುತ್ತೆ ಅಂತ ಹೇಳಿದ್ರೆ ಹಾಗೆ ಇದು ಕೂಡ. ಇವತ್ತು ಏನಾಗಿದೆ ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಬಂದು ಇಷ್ಟೊಂದು ಈ ಮಾಧ್ಯಮದಲ್ಲಿ ಬೇರೆ ಮತ್ತೆ ಚರ್ಚಿತವಾಗಿ ಜನರು ಸಿರಿಧಾನ್ಯಗಳ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ನಾವು ಯಾವುದೇ ಒಳ್ಳೆಯ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂದ್ರೆ ನಾವು ನಿಧಾನವಾಗಿ ಮಾಡ್ಕೊಳ್ಬೇಕು. ಇವತ್ತು ಅನೇಕರು ನಮ್ಮ ಆಸ್ಪತ್ರೆಗೆ ಬರ್ತಾರೆ, ನಮ್ಮ ಆರೋಗ್ಯಾಕಾಂಕ್ಷಿಗಳು ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಏನು ಅಂದ್ರೆ ನಮಗೆ ಸಿರಿಧಾನ್ಯಗಳನ್ನ ರೆಗ್ಯುಲರ್ ಆಗಿ ಬಳಸಿ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ. ಎಸ್ ಕರೆಕ್ಟ್, ಸಿರಿಧಾನ್ಯಗಳನ್ನ ಅತಿ ಹೆಚ್ಚಾಗಿ ಬಳಸಿದ್ರೆ ಕೆಟ್ಟದಾಗುತ್ತೆ. ಯಾಕೆ ಸಿರಿಧಾನ್ಯಗಳು ಕೆಟ್ಟದ್ದಿದೆ ಅದರಲ್ಲಿ ಏನೋ ಕೆಟ್ಟ ಅಂಶ ಇದೆ ಅಂತಲ್ಲ, ಸಿರಿಧಾನ್ಯಗಳ ರಚನೆ ಮತ್ತು ಅದರಲ್ಲಿರುವಂತಹ ಗುಣಧರ್ಮ ಏನಿದೆ ಅದು ನಿಮ್ಮ ಶರೀರಕ್ಕೆ ಇನ್ನೂ ಒಗ್ಗಿಕೊಂಡಿಲ್ಲ. ಯಾಕಂದ್ರೆ ಇಷ್ಟು ವರ್ಷ 30-40 ವರ್ಷ ಏನ್ ಮಾಡಿದ್ರಿ, ಅಕ್ಕಿ ಇಂಡಿಯನ್ಸ್ ಎಲ್ಲ ಮರ್ತು ಅಕ್ಕಿ ಗೋಧಿ ಎಲ್ಲ ಕೆಮಿಕಲಿ ಟ್ರೀಟೆಡ್ ಬ್ಲೀಚ್ಡ್ ಎಲ್ಲ ಪದಾರ್ಥಗಳನ್ನ ಬಳಸಿದ್ರಿ, ಸಡನ್ ಆಗಿ ಒಳ್ಳೆ ತಿನ್ನಕ್ ಹೋದ್ರೆ ಶರೀರ ಕೇಳಲ್ಲ, ಅದು ಶರೀರ ಹೊಂದ್ಕೋಬೇಕು. ಆಗ ಏನ್ ಮಾಡಿ ನೀವು, ವಾರದಲ್ಲಿ ನೀವು ಪ್ರತಿ ದಿವಸ ಎರಡೊತ್ತು ಊಟ, ಒಂದು ತಿಂಡಿ ತಿಂತಾರೆ ಎರಡೊತ್ತು ಊಟ, ಮೂರು ಅನ್ನ ಕಾಲಗಳು ಈಗ ನಾವು ಅಭ್ಯಾಸ ಮಾಡ್ಕೊಂಡಿದ್ವಿ, ಮೂರು ಫುಡ್ ಇಂಟೇಕ್ ಟೈಮಿಂಗ್ಸ್. ಅದರಲ್ಲಿ ಏನ್ ಮಾಡಿ ನೀವು, ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಈಗ ಹೇಳಿದಂತ ರಾಗಿ ಸರಿನೋ ಅಥವಾ ನವಣೆ ಅನ್ನನೋ ಹಾರ್ಕದ ಅನ್ನನೋ ಅಥವಾ ನಮ್ಮ ಸಾಮೆ ಚಿತ್ರಾನ್ನನೋ ಅಥವಾ ರಾಗಿ ದೋಸೆನೋ ರಾಗಿ ಮುದ್ದೆನೋ ಮಾಡ್ಕೊಂಡು ತಿನ್ನಿ, ನಿಮ್ಗೆ ಅಭ್ಯಾಸ ಇಲ್ದಿರೋರು. ನಿಧಾನವಾಗಿ ಒಂದೊಂದೇ ಒಂದೊಂದೇ ನಂಬರ್ ಆಫ್ ಟೈಮ್ಸ್ ನ ಜಾಸ್ತಿ ಮಾಡಬೇಕೇ ವಿನಃ, ಸಿರಿಧಾನ ಚೆನ್ನಾಗಿದೆ ಅಂತ ಅಷ್ಟು ತಂದಿಟ್ಟು ಮೂರೊತ್ತು ಅದನ್ನೇ ತಿನ್ನಕ್ ಹೋದ್ರೆ ಖಂಡಿತವಾಗ್ಲೂ ಶರೀರದಲ್ಲಿ ಅಜೀರ್ಣ ಆಗೋದು, ಹೊಟ್ಟೆ ಉಬ್ಬರ ಆಗೋದು, ಮಲಬದ್ಧತೆ ಆಗೋದು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಗ್ರಾಜುವಲ್ ಆಗಿ ಶುರು ಮಾಡಿ, ಸ್ಲೋ ಆಗಿ ಒಂದೊಂದೇ ಡಿಶ್ನೆ ಆಡ್ ಮಾಡ್ತಾ ಹೋಗಿ. ಆಮೇಲೆ ಇವತ್ತಂತೂ ನೀವು ಯೂಟ್ಯೂಬ್ಸ್ ಅಲ್ಲಿ ನೋಡಿದ್ರೆ, ನಿಮಗೆ ಗೂಗಲ್ ಅಲ್ಲಿ ಹೋಗಿ ನೋಡಿದ್ರೆ ಸಾಕಷ್ಟು ಪ್ರಿಪರೇಷನ್ಸ್ ಇವತ್ತು ಮಿಲೆಟ್ಸ್ ನ ಬಳಸಿ ಮಾಡೋದಿದೆ. ಅದನ್ನು ನೀವು ಪ್ರಯತ್ನ ಮಾಡಿ ಜಂಕ್ ಫುಡ್ ತಿನ್ನೋ ಬದಲು ಗ್ರಾಜುವಲ್ ಆಗಿ ಮಾಡಿ, ಇದರಿಂದ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ. ಅಂತಿಮವಾಗಿ ತಾವು ವೈದ್ಯರಾಗಿ ಈ ಸಿರಿಧಾನ್ಯಗಳ ಬಗ್ಗೆ ಜನಸಾಮಾನ್ಯರಿಗೆ ನಿಮ್ಮ ಸಲಹೆ ಏನು? ಸಿರಿಧಾನ್ಯಗಳು ನಾನಾಗಲೇ ಹೇಳದಂತೆ ಇವು ನಾರಿನಂಶ ಜಾಸ್ತಿ ಇದ್ದು ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ. ಆದರೆ ಇದರ ಬಳಕೆಯ ಒಂದು ಅಭ್ಯಾಸ ನಮ್ಮ ಶರೀರಕ್ಕಿಲ್ಲ. ಹಾಗಾಗಿ ನೀವು ಸಿರಿಧಾನ್ಯಗಳನ್ನು ಬಳಸ್ಕೊಂಡು ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ತಿರೋ ಅದಕ್ಕೆ ತುಪ್ಪವನ್ನು ದಯವಿಟ್ಟು ಬಳಸಿ. ಮಜ್ಜಿಗೆಯ ಜೊತೆಗೆ ಸಿರಿಧಾನ್ಯಗಳನ್ನು ಬಳಸುವಂತಹ ಒಂದು ಅಭ್ಯಾಸ ಇಟ್ಕೊಳ್ಳಿ. ಆ ಮಜ್ಜಿಗೆ ಜೊತೆಗೆ ತುಪ್ಪ ಜೊತೆ ಬಳಸಿದಾಗ ಸ್ವಲ್ಪ ಜೀರ್ಣಕ್ರಿಯೆಗೆ ಅದು ಸಹಾಯ ಆಗುತ್ತೆ. ಹಾಗಾಗಿ ಕ್ರಮೇಣವಾಗಿ ಅದನ್ನು ನಿಮ್ಮ ಆಹಾರ ಪದಾರ್ಥದಲ್ಲಿ ಆಹಾರದ ಬಳಕೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಬಳಸ್ಕೊಳ್ಳುವಂಥದ್ದು, ಜೊತೆಗೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಮಜ್ಜಿಗೆ ಜೊತೆಗೆ ಬಳಸ್ಕೊಳ್ಳುವಂಥದ್ದು. ಹೀಗೆ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಸಿರಿಧಾನ್ಯಗಳು, ನಾವು ಕಾಯಿಂಡ್ ಟರ್ಮ್ ಅದು, ಸಿರಿಧಾನ್ಯಗಳನ್ನು ಬಳಸ್ಕೊಂಡು ನಮ್ಮ ಆರೋಗ್ಯದ ಸಿರಿಯನ್ನು ನಾವು ಹೆಚ್ಚಿಸ್ಕೊಳ್ಬಹುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್. ಸಿರಿಧಾನ್ಯಗಳ ಬಗ್ಗೆ ಮತ್ತು ಅದರಲ್ಲಿ ಇರತಕ್ಕಂತಹ ಈ ಔಷಧೀಯ ಗುಣಗಳ ಬಗ್ಗೆ ಮತ್ತು ಅವುಗಳ ಬಳಕೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ಸರ್, ನಾನು ಹಾಸನದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯಲ್ಲಿ ಲಭ್ಯ ಇರ್ತೀನಿ. ಬುಧವಾರ ಅಥವಾ ಶನಿವಾರ ಆರೋಗ್ಯಾಕಾಂಕ್ಷಿಗಳು ಯಾರಾದರೂ ಆಸಕ್ತರು ಬಂದರೆ ಅವರು ಬೆಳಿಗ್ಗೆ 9-12, ಮಧ್ಯಾಹ್ನ 2-4 ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯಲ್ಲಿ ಹೊರರೋಗಿ ವಿಭಾಗ 9 OPD 9 ಅಲ್ಲಿ ಇರ್ತೀನಿ. ಇನ್ನು ನನ್ನ ದೂರವಾಣಿ ಸಂಖ್ಯೆ 9964620229. ಇನ್ನೊಮ್ಮೆ ಹೇಳಿ ಸರ್ ಸಂಪರ್ಕ ಸಂಖ್ಯೆಯನ್ನು. 9964620229. ಒಳ್ಳೆಯದು ಡಾಕ್ಟರ್ ಗುರು ಬಸವರಾಜ್ ಯಲಗಚ್ಚನವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯ ವೃದ್ಧಿಗಾಗಿ ಸಿರಿಧಾನ್ಯಗಳ ಸದ್ಬಳಕೆಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಥ್ಯಾಂಕ್ ಯು. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ ಜುಲೈ ತಿಂಗಳ 16 ಭಾನುವಾರ ಪ್ರಸಾರವಾಗುವ ಸಿರಿಧಾನ್ಯ ಧಾರೆಯಲ್ಲಿ ಸಿರಿಧಾನ್ಯಗಳ ಕಲಬೆರಕೆ ಹಾಗೂ ಅದನ್ನು ಕಂಡುಹಿಡಿಯುವ ವಿಧಾನಗಳು ಈ ಕುರಿತಂತೆ ಹಾಸನದ ಗೃಹ ವಿಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪುಟ್ಟರತ್ನಮ್ಮ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15 ಅದೇ ಗುಣಮಟ್ಟ ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15 ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ. ಮರಿಬೇಡ, ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಇದು ಇಂದಿನ ಕಿಸಾನ್ ವಾಣಿ ಕೃಷಿರಂಗ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 7:25:18 ಈಗ ಕೆಲವು ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಪಾಳೆಗಾರ ಚಿತ್ರದ ಗೀತೆ. ಗಾಯಕರು ಮನು ಮತ್ತು ಎಸ್ ಜಾನಕಿ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ಬರಬೇಕೆಂದು ಗೆಳತಿಯ ಬರಬೇಕೆಂದು ನವಿಲುಗಲಿ ತೆರೆದಾಗ ಹೆಣ್ಣವಿಲು ಬಾಯಿ ತೆರೆಯುವ ಸುಂದರದ ನೋಟ ಮರೆಸುವ ಬಾಸುಮ ಬಾಲೆ ನಾಚಿಕೊಂಡರೆ ಹೇಗೆ ಪ್ರೀತಿಗೆ ಜೈಕಾರ ಕೆಂಪಾಗಿದೆ ಮೈಯೆಲ್ಲ ಚುಮ್ಮೆಂದಿದೆ ಜೇನೆಲ್ಲ ಹೆಪ್ಪಾಗಿದೆ ಮನಸ್ಸೇನ ತಪ್ಪೆಂದಿದೆ ಅಂಜು ಮಲ್ಲಿಗೆ ಅರಳಲೆ ಮೆಲ್ಲಗೆ ನಾಚಿಕೊಂಡ